ಹಾನಗಲ್ನ ಸರ್ಕಾರಿ ಪಾಲಿಟೆಕ್ನಿಕ್ ಸಂಸ್ಥೆಯಲ್ಲಿ 2023-24 ಸಾಲಿನ ಡಿಪ್ಲೊಮಾ ಪ್ರಥಮ ವರ್ಷದ ಪ್ರವೇಶಾತಿ ಆರಂಭವಾಗಿದೆ. ಸಿಎಸ್, ಸಿಇ, ಇಸಿ ಮತ್ತು ಎಂಇ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಬಹುದು. ಮೊದಲು ಬಂದವರಿಗೆ ಮೊದಲ ಪ್ರವೇಶ, ಅತಿ ಕಡಿಮೆ ಪ್ರವೇಶ ಶುಲ್ಕ, ವಿವಿಧ ವಿದ್ಯಾರ್ಥಿ ವೇತನಗಳು, ಅನುಭವಿ ಉಪನ್ಯಾಸಕರು, ಸುಸಜ್ಜಿತ ಪ್ರಯೋಗಾಲಯಗಳು, ಅತ್ಯುತ್ತಮ ಗ್ರಂಥಾಲಯ ಹಾಗೂ ಉದ್ಯೋಗ ಸಂಬಂಧಿತ ಪ್ಲೇಸ್ಮೆಂಟ್ ಘಟಕ. ಕನ್ನಡ, ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ಪರೀಕ್ಷೆ ಬರೆಯಲು ಸದಾವಕಾಶ. ಗ್ರಾಮೀಣ ಭಾಗದ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಹತ್ತಾರು ಅವಕಾಶಗಳಿಂದ ಕೈಬೀಸಿ ಕರೆಯುತ್ತಿದೆ ಸರ್ಕಾರಿ ಪಾಲಿಟೆಕ್ನಿಕ್ ಹಾನಗಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9444850587. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ, ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5,20,00,000 ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18-40 ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ಈಗ ಕಡಿಮೆ ಮಳೆಯ ಚಿಂತೆ ಬಿಡು, ಡಿಕಾಲ್ಬ್ 9133 ಮೆಕ್ಕೆಜೋಳದ ಬಿತ್ತನೆ ಮಾಡು. ಮಳೆ ಕಡಿಮೆ ಅಥವಾ ಹೆಚ್ಚು ಆಗಲಿ, ಇದಕ್ಕೆ ಅತ್ಯುತ್ತಮ ಇಳುವರಿ ಕೊಡುವ ಕ್ಷಮತೆ ಇದೆ ಹಾಗೂ ಕೊಡುತ್ತದೆ ಆಕರ್ಷಕ ಬಣ್ಣ ಮತ್ತು ಹೆಚ್ಚು ತೂಕದ ಕಾಳುಗಳು. ಡಿಕಾಲ್ಬ್ 9133, ತೂಕ ಹೆಚ್ಚು, ಇಳುವರಿ ಅಚ್ಚುಮೆಚ್ಚು. ಬಾಯರ್ನ ಡಿಕಾಲ್ಬ್, ನಿಮ್ಮ ಯಶಸ್ಸಿಗೆ ನೀವೇ ಬಿತ್ತೀರಿ. ಸಿದ್ಧಿವಿನಾಯಕ ಕ್ಯಾನ್ಸರ್ ಹಾಸ್ಪಿಟಲ್ ಮಿರಾಜ್ ಕ್ಯಾನ್ಸರ್ ವಿರುದ್ಧ ಹೋರಾಡುವ ವಿಷಯದಲ್ಲಿ ಎಂದು ನಿಮ್ಮ ಜೊತೆಗಿದೆ. ಅದಕ್ಕಾಗಿಯೇ ಕೇವಲ 15,099 ರೂಪಾಯಿಯಲ್ಲಿ ಕ್ಯಾನ್ಸರ್ ಡಯಾಗ್ನೈಸ್ ಮತ್ತು ಟ್ರೀಟ್ ಮಾಡಲು ಬೆಸ್ಟ್ ಸ್ಟಮಕ್ ಪೇಟ್ ಸಿಟಿ ಸ್ಕ್ಯಾನ್ ಯೂಸ್ ಮಾಡಲಾಗುತ್ತದೆ. ಸಿದ್ಧಿವಿನಾಯಕ ಕ್ಯಾನ್ಸರ್ ಹಾಸ್ಪಿಟಲ್, ಸಾಂಗ್ಲಿ ರೋಡ್, ಮಿರಾಜ್. ಕಾಲ್ 9423480707. ಷರತ್ತುಗಳು ಅನ್ವಯ. ಮೈಸೂರಿನ ಸುತ್ತೂರು ಮಠದ JSS ಮಹಾವಿದ್ಯಾಪೀಠದಿಂದ ಧಾರವಾಡದಲ್ಲಿ ಆರ್ಕಿಟೆಕ್ಚರ್ ಕಾಲೇಜ್ ಪ್ರವೇಶಾತಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. PUC ಆದವರು ಇದೇ June 3 or July 9 ನಾಟಾ ಎಕ್ಸಾಮ್ ಬರೆಯಿರಿ, ಪ್ರವೇಶ ಪಡೆಯಿರಿ. JSS ಇನ್ಸ್ಟಿಟ್ಯೂಟ್ ಆಫ್ ಆರ್ಕಿಟೆಕ್ಚರ್ ಅಂಡ್ ಪ್ಲಾನಿಂಗ್, ಕೆಲಗೇರಿ ರೋಡ್, ಧಾರವಾಡ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿರಿ 8618680992. ಸಾರ್ವಜನಿಕರೇ ಗಮನಿಸಿ, May 20-5 ನನ್ನ ಲೈಫ್ ನನ್ನ ಸ್ವಚ್ಛ ನಗರ ಅಭಿಯಾನ ನಡೆಯುತ್ತಿದೆ. ನಿಮ್ಮ ಮನೆಯ ಹತ್ತಿರವೇ RRR ಕೇಂದ್ರ ತೆರೆಯಲಾಗಿದೆ. RRR ಅಂದರೆ ರೆಡ್ಯೂಸ್, ಕಸವನ್ನು ಕಡಿಮೆಗೊಳಿಸುವ, ರೀಯೂಸ್ ಮರುಬಳಕೆ ಮಾಡುವ, ರೀಸೈಕಲ್ ಪುನರ್ಬಳಕೆ ಮಾಡುವ ವಸ್ತುಗಳನ್ನು ಸ್ವೀಕರಿಸುವ ಕೇಂದ್ರ. ನಿಮ್ಮ ಮನೆಯಲ್ಲಿರುವ ಬಳಸಿದ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್, ಆಟಿಕೆ ವಸ್ತು, ಹಳೆ ಬಟ್ಟೆ, ಪುಸ್ತಕ, ಪೇಪರ್, ಎಲೆಕ್ಟ್ರಾನಿಕ್ ವಸ್ತುಗಳನ್ನು RRR ಕೇಂದ್ರಕ್ಕೆ ನೀಡಬಹುದು. ಅಭಿಯಾನದಲ್ಲಿ ಭಾಗವಹಿಸುವವರನ್ನು ಪ್ರೋತ್ಸಾಹಿಸಲು ಪ್ರತಿಯೊಬ್ಬರೂ ನೀಡುವ ತ್ಯಾಜ್ಯದ ಬದಲಾಗಿ ಪರಿಸರ ಸ್ನೇಹಿ ಪೆನ್ನು, ಮರುಬಳಕೆ ಪುಸ್ತಕ, ಕಪ್ಪು ಚಿನ್ನ, ಕಾಂಪೋಸ್ಟ್, ಲೇಖನ ಸಾಮಗ್ರಿ, ಬಟ್ಟೆಯ ಕೈಚೀಲ ಜೊತೆಗೆ ಡಿಜಿಟಲ್ ಪ್ರಮಾಣ ಪತ್ರ ನೀಡಲಾಗುವುದು. ಇದರಿಂದ ನಿಮ್ಮ ಮನೆಯೂ ಸ್ವಚ್ಛವಾಗುತ್ತದೆ, ನಿಮ್ಮ ನಗರವೂ ಸ್ವಚ್ಛವಾಗುತ್ತದೆ. ಬನ್ನಿ, RRR ಅಭಿಯಾನದಲ್ಲಿ ಭಾಗವಹಿಸಿ ನಮ್ಮ ನಗರವನ್ನು ಸ್ವಚ್ಛಗೊಳಿಸೋಣ, ಮುಂದಿನ ಪೀಳಿಗೆಗೆ ಸ್ವಚ್ಛ ಪರಿಸರವನ್ನು ನಿರ್ಮಿಸೋಣ. ಪ್ರಕಟಣೆ ಕರ್ನಾಟಕ ಸರ್ಕಾರದ ಪೌರಾಡಳಿತ ನಿರ್ದೇಶನಾಲಯ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಸರ್ಕಾರಿ ಪಾಲಿಟೆಕ್ನಿಕ್ ಮುಂಡಗೋಡ್ ಸಂಸ್ಥೆಯಲ್ಲಿ ಪ್ರಸಕ್ತ ಸಾಲಿನ ಪ್ರಥಮ ವರ್ಷದ ಪ್ರವೇಶ ಪ್ರಾರಂಭವಾಗಿದೆ. ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗಗಳಲ್ಲಿ ಕೆಲವೇ ಸೀಟುಗಳು ಲಭ್ಯವಿವೆ. ಹುಬ್ಬಳ್ಳಿಯಿಂದ ಕೇವಲ 45 ದೂರವಿದ್ದು ಸಾಕಷ್ಟು ಬಸ್ ವ್ಯವಸ್ಥೆ ಇದೆ. ಅನುಭವಿ ಉಪನ್ಯಾಸಕರು, ಸುಸಜ್ಜಿತ ಪ್ರಯೋಗಾಲಯಗಳು, ಅತ್ಯುತ್ತಮ ಗ್ರಂಥಾಲಯ ವ್ಯವಸ್ಥೆ ಹಾಗೂ ಉದ್ಯೋಗ ಸಂಬಂಧಿತ ಪ್ಲೇಸ್ಮೆಂಟ್ ವ್ಯವಸ್ಥೆ. ಕನ್ನಡ, ಇಂಗ್ಲಿಷ್ ಎರಡೂ ಭಾಷೆಯಲ್ಲಿ ಪರೀಕ್ಷೆ ಬರೆಯಲು ಅವಕಾಶ. ಕೇವಲ 19 ವಯಸ್ಸಿಗೆ ಉದ್ಯೋಗ ಪಡೆಯಬಹುದು. ಇಲ್ಲವೇ ಉದ್ಯಮಿಯಾಗುವ ಅವಕಾಶಕ್ಕಾಗಿ ತಪ್ಪದೇ ಪ್ರವೇಶ ಪಡೆಯಿರಿ. ಸರ್ಕಾರಿ ಪಾಲಿಟೆಕ್ನಿಕ್ ಮುಂಡಗೋಡ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9964515482. ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು, ಶರಣಾರ್ಥಿ. ಇವತ್ತಿನ ಕೃಷಿ ರಂಗದೊಳಗೆ ಮೊದಲಿಗೆ ಮೊಬೈಲ್ ಬಳಸಿ ಪಂಪ್ಸೆಟ್ ನಿರ್ವಹಣೆ ಕುರಿತು ಡಾಕ್ಟರ್ ಅನ್ನಪೂರ್ಣ ನೀರಲಿಗೆ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣಂತ ಇವರನ್ನು ಸಂದರ್ಶಿಸುತ್ತಾರೆ HB ರಾಮಡಿಗಿ. ರೈತ ಬಾಂಧವರೇ, ನಮ್ಮ ಕೃಷಿ ಬೆಳವಣಿಗೆಯಲ್ಲಿ ಅನೇಕ ತಂತ್ರಜ್ಞಾನಗಳು ನಮ್ಮ ರೈತರ ಉಪಯೋಗಕ್ಕೆ ಬರ್ತಾ ಇರ್ತವೆ. ಭೂಮಿ ಉಳುಮೆ ಮಾಡೋದ್ರಿಂದ ಹಿಡಿದು ಕಟಾವು ಮಾಡೋದು, ಮತ್ತು ಅವನ್ನು ಹೊಲಿಯೋದು, ಸುಗ್ಗಿ ಮಾಡೋದು, ಹೇರೋದು, ಬೇರೆ ಕಡೆ ಕಳಿಸೋದು, ಇವೆಲ್ಲವೂ ಕೂಡ ವಿಭಿನ್ನವಾಗಿ ತಂತ್ರಜ್ಞಾನವನ್ನು ಆಧರಿಸಿರ್ತವೆ. ಇದರಲ್ಲಿ ಏನಪ್ಪ ಅಂತೇಳಿದ್ರೆ ಮೂಲ ಬಂಡವಾಳ ಒಂದು ಸ್ವಲ್ಪ ಜಾಸ್ತಿ ಅನಿಸುತ್ತೆ ಪ್ರಾರಂಭದಲ್ಲಿ. ಬರ್ಬರ್ತಾ ಅದು ನಮಗೆ ಈ ಲೇಬರ್ ಖರ್ಚು, ಬೇರೆ ಬೇರೆ ರೀತಿಯ ತೊಂದರೆಗಳು, ಅವುಗಳನ್ನೆಲ್ಲ ನಿಭಾಯಿಸಲಿಕ್ಕೆ ಸರಳ ಆಯಿತು ಅಂತೇಳಿದ್ರೆ ಆ ಬಂಡವಾಳ ಏನು ಮಹಾ ಅಲ್ಲ ಅನ್ಸಿಕೆ ಪ್ರಾರಂಭ ಆಗುತ್ತೆ. ಹಾಗಾಗಿ ಇವತ್ತು ನೀರಾವರಿ ಮಾಡ್ತಕ್ಕಂಥ ರೈತರು, ಅದರಲ್ಲಿ ಪಂಪ್ಸೆಟ್ಟು ಇರುವಂಥ ರೈತರು ಮೊಬೈಲನ್ನು ಬಳಸಿ ಈ ತಂತ್ರಜ್ಞಾನದಿಂದ ನೀರಾವರಿ ಪಂಪ್ಸೆಟ್ಗಳನ್ನು ಚಾಲು ಮಾಡೋದು, ಬಂದ್ ಮಾಡೋದು ಇಂಥದ್ದೆಲ್ಲ ಇರುತ್ತಲ್ಲ, ಅದನ್ನು ಮಾಡಲಿಕ್ಕೆ ಇವತ್ತು ತಂತ್ರಜ್ಞಾನ ಬಂದಿದೆ. GSM ತಂತ್ರಜ್ಞಾನ ಅಂತೇಳಿ ಕರೀತಾರೆ. ಇದ್ರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ಬಂದಿದ್ದಾರೆ ನಮ್ಮ ಶಿರ್ಸಿಯಲ್ಲಿರ್ತಕ್ಕಂಥ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರು ಆಗಿರ್ತಕ್ಕಂಥ ಶ್ರೀಮತಿ ಅನ್ನಪೂರ್ಣ ನೀರ್ಲಿಗೆ ಅವರು. ನಮಸ್ಕಾರ ಅನ್ನಪೂರ್ಣ ಅವರೇ. ನಮಸ್ಕಾರ ಸರ್. ಇತ್ತೀಚೆಗೆ ತಾವು ಸಹಾಯಕ ಪ್ರಾಧ್ಯಾಪಕರಾಗಿ ಪ್ರಮೋಷನ್ ಆಗಿದೆ, ನಿಮಗೆ ಅಭಿನಂದನೆಗಳು. ಧನ್ಯವಾದ. ಮತ್ತೆ ಈ ಗಣಕಯಂತ್ರ ಅಂದ್ರೆ ಕಂಪ್ಯೂಟರ್ ಅಲ್ಲಿ ತಾವು ಎಲ್ಲ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ಕೊಡಲಿಕ್ಕೆ, ಅವ್ರ ಕ್ಲಾಸ್ ತಗೊಳ್ಳಿಕ್ಕೆ, ಈ ವಿಷಯ ಕುರಿತು ವಿದ್ಯಾರ್ಥಿಗಳ ಜೊತೆ ಒಡನಾಟ ನಿಮಗೆ ಜಾಸ್ತಿ ಇದ್ದೇ ಇರುತ್ತೆ. ಹಾಗಾಗಿ ಇವತ್ತು ಈ ಮೊಬೈಲ್ ಮೂಲಕ ತಂತ್ರಜ್ಞಾನ ಅದು ಎಲ್ಲವನ್ನೂ ನೋಡಿಕೊಂಡು ಬಂದಾಗ ಒಟ್ಟು ತಂತ್ರಜ್ಞಾನ ಕೃಷಿ ಬೆಳವಣಿಗೆಗೆ ಯಾವ ರೀತಿಯಾಗಿದೆ? ಕೃಷಿ ಅನ್ನೋದು ಒಂದು ವ್ಯವಸಾಯ ಏನಿದೆ ಅದಕ್ಕೆ ತಂತ್ರಜ್ಞಾನದ ಜೊತೆ ಕೈ ಜೋಡಿಸಿದಾಗ ನಾವು ಅದರಲ್ಲಿ ಹೆಚ್ಚಿನ ಉತ್ಪನ್ನವನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇತ್ತೀಚಿನ ದಿನಗಳಲ್ಲಿ ನಮ್ಮ ಡಿಜಿಟಲ್ ತಂತ್ರಜ್ಞಾನ ಏನು ಹೇಳ್ತೀವಿ, ಮಾಹಿತಿ ತಂತ್ರಜ್ಞಾನ ಏನು ಹೇಳ್ತೀವಿ, ತಂತ್ರಜ್ಞಾನದ ಕಡೆಗೆ ರೈತರ ಒಲವು ಜಾಸ್ತಿ ಆಗ್ತಾ ಇದೆ. ಈಗ ನಾವೊಂದು ಮೊಬೈಲ್ ಯೂಸ್ ಮಾಡಿಕೊಂಡು ವಾಟ್ಸಪ್ ಮೂಲಕ ಮಾಹಿತಿ ಪಡಿತಿರ್ತಾರೆ, ಎಷ್ಟೊಂದು ಜನ ರೈತರು ಪಡಿತಾ ಇದ್ದಾರೆ, ಯೂಸ್ ಮಾಡ್ತಾ ಇಲ್ಲ ಅಂತಲ್ಲ. ನಮ್ಮೆಲ್ಲ ರೈತರು ಇತ್ತೀಚಿನ ದಿನಗಳಲ್ಲಿ ಮೊಬೈಲನ್ನು ಉಪಯೋಗಿಸ್ಕೊಂಡು, ನೆಟ್ವರ್ಕನ್ನು ಉಪಯೋಗಿಸ್ಕೊಂಡು, ಇಂಟರ್ನೆಟ್ ಅಂತ ಹೇಳಿ ಅಂತರ್ಜಾಲ ಅಂತ ಏನು ಹೇಳ್ತೀವಿ ಅದನ್ನು ಉಪಯೋಗಿಸ್ಕೊಂಡು ಅವರು ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಅದರ ಮಾಹಿತಿ ಪಡ್ಕೋತಾ ಇದ್ದಾರೆ. ಒಂದು ಫೋನ್ ಮಾಡಿ ವಿಜ್ಞಾನಿಗಳಿಗೆ ಕರೆ ಮಾಡೋದ್ರಿಂದ ಆಗಿರ್ಬೋದು, ಅಥವಾ ತಮ್ಮ ಸಮಸ್ಯೆಗಳನ್ನು ಫೋಟೋ ಮೂಲಕ ವಾಟ್ಸಪ್ ಮೂಲಕ ಕಳಿಸಿ ಮಾಡ್ತಿರ್ಬೋದು, ಅಥವಾ ಫೇಸ್ಬುಕ್ಕಲ್ಲಿ ಯಾವುದಾದ್ರು ಗ್ರೂಪಲ್ಲಿ ಜಾಯಿನ್ ಆಗಿನೂ ಕೂಡ ಮಾಡ್ತಿರ್ಬೋದು. ಸೊ ಹೀಗಾಗಿ ನಮ್ಮ ಯುವ ರೈತರು ಹೆಚ್ಚಾಗಿ ಅವರು ಈಗಾಗಲೇ ಮೊಬೈಲ್ ತಂತ್ರಜ್ಞಾನನ ಉಪಯೋಗಿಸ್ತಾ ಇದ್ದಾರೆ. ಅದರಿಂದ ಬಹಳಷ್ಟು ಅವರಿಗೆ ಆದಾಯನೂ ಕೂಡ, ಅಥವಾ ಅದರಿಂದ ಅವರಿಗೆ ಉಪಯೋಗ ಕೂಡ ಪಡೀತಾ ಇದ್ದಾರೆ. ಈ ವಿಷಯ ನನಗೆ ಹೇಗೆ ಗೊತ್ತು ಅಂದರೆ, ನಾನು ಇಷ್ಟು ದಿನ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೆಲಸ ಮಾಡ್ತಿದ್ದೆ. ಅಲ್ಲಿ ರೈತರ ಜೊತೆಗೆ ಅತಿ ಸಮೀಪವಾಗಿ ನಾವು ಅವರ ಸಮಸ್ಯೆಗಳಿಗೆ ಪರಿಹಾರನ ಕಲ್ಪಿಸಿಕೊಡ್ತಾ ಇದ್ವಿ. ಸೊ ಹೀಗಾಗಿ ಮಾಹಿತಿ ತಂತ್ರಜ್ಞಾನದ ಅವಶ್ಯಕತೆ ಈಗಿನ ಕಾಲದಲ್ಲಿ ಅನಿವಾರ್ಯತೆಯೂ ಆಗಿದೆ. ಒಂದು ಹೌದು, ಮತ್ತೆ ನಮ್ಮ ಕೆಲಸ ಸುಲಭ ಆಗ್ತಾ ಇದೆ. ಹೌದು, ತುಂಬಾ ಸುಲಭ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ ನಮಗೆ. ಮೇನ್ ಅಂದ್ರೆ ನಮಗೆ ಪ್ರತಿಯೊಂದು ನಮ್ಮ ಅಂಗೈಲೇನೆ ಸಿಗುತ್ತೆ ಮೊಬೈಲ್ ತಂತ್ರಜ್ಞಾನ ಇರೋದ್ರಿಂದ. ಮೊದಲು ಮೊಬೈಲ್ ನಾವು ಬರೀ ಕರೆ ಮಾಡ್ಲಿಕ್ಕೆ ಮಾತ್ರ ಉಪಯೋಗಿಸ್ತಾ ಇದ್ವಿ. ಈಗ ಒಂದು ಕಂಪ್ಯೂಟರ್ ಇದ್ದಂಗೆ ನಮ್ಮ ಹತ್ರ ಮೊಬೈಲ್ ಇದೆ, ಅದಕ್ಕೊಂದು ಸ್ಮಾರ್ಟ್ ಫೋನ್ ಅಂತ ಹೇಳ್ಬೋದು. ಸ್ಮಾರ್ಟ್ ಫೋನ್ಗೆ ಒಂದು ಇಂಟರ್ನೆಟ್ ಕನೆಕ್ಟಿವಿಟಿ ಬಂದ್ಬಿಟ್ರೆ ನಮ್ಮಲ್ಲಿ, ಅದು ನಮ್ಗೆ ಕಂಪ್ಯೂಟರ್ ಇದ್ದಂಗೆನೆ ಎಲ್ಲಾ ಮಾಹಿತಿನೂ ನೀವು ಅದರಲ್ಲಿ ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ನಮಗೆ ಆಳು ಸಿಗ್ತಾ ಇಲ್ಲ, ಸಮಸ್ಯೆ ಇದೆ ಅಂತೇಳಿ, ಅದು ಕೂಡ ರೈತರಿಗೆ ಒಂದು ಸಮಸ್ಯೆ ಆಗಿ ಕಾಣ್ತಾ ಇದೆ. ಹೌದು. ಹಾಗಾಗಿ ಇವತ್ತು ನಾಟಿ ಮಾಡೋದ್ರಿಂದ ಹಿಡಿದು ಕಟಾವು ಮಾಡೋದು, ಮತ್ತು ಅದೇ ಯಂತ್ರದ ಮೂಲಕ ಒಕ್ಕಣಿ ಮಾಡೋದು, ಇಂಥವೆಲ್ಲವನ್ನು ಕೂಡ ಮಷಿನ್ ಬಂದ್ಬಿಟ್ಟಿದ್ದವು. ಹೌದೌದು. ಕೆಲವೊಂದಿಷ್ಟು ಸುಗ್ಗಿ ಮಾಡೋಕ್ಕೆ ರೈತರ ಸಿಗಲ್ಲ ಅಂತೇಳಿ ಅಂದ್ರೆ ಕುಸುಬಿ ಅಂತ ಬೆಳೆಗಳನ್ನು ಬಿತ್ತದ ಬಿಟ್ಬಿಟ್ಟಿದ್ರು. ಹೌದು, ಅವೆಲ್ಲಾ ಕಾರಣಗಳಿಂದನೇ ಈಗ ನಮ್ಮ ಕೇಂದ್ರ ಸರ್ಕಾರ ಅನೇಕ ಯೋಜನೆಗಳನ್ನ ತರ್ತಾ ಇದೆ. ಆಯಿಲ್ ಸೀಡ್ ಪ್ರೊಡಕ್ಷನ್ ಕಡಿಮೆ ಆಗಿರೋದ್ರಿಂದ NMOP ಅದರಲ್ಲಿ NFSM ಅಲ್ಲಿ ಪಲ್ಸ್ ಬೆಳೆಗಳನ್ನ, ಅಂದ್ರೆ ಬೇಳೆಕಾಳು ಬೆಳೆಗಳನ್ನ, ಯಾವುದು ಲೇಬರ್ ಕಾಸ್ಟ್ ಇದೆ, ಕಡಿಮೆ ಬೆಲೆ ಸಿಗ್ತಾ ಇದೆ ರೈತರಿಗೆ, ಅಂತ ಬೆಳೆಗಳನ್ನ ಮರ್ತು ಬಿಟ್ಟಿದ್ದಾರೆ. ಗೋವಿನ ಜೋಳ ಮೊರೆ ಹೋಗೋದು ಜಾಸ್ತಿ ಆಗಿದೆ ಇತ್ತೀಚಿನ ದಿನಗಳಲ್ಲಿ. ಹಾಗಾಗಿ ಕೇಂದ್ರ ಸರ್ಕಾರ ಅದನ್ನ ಆಕರ್ಷಣೆ ಮಾಡಬೇಕು, ಮತ್ತೆ ರೈತರನ್ನ ಒಲವು ತೋರಿಸ್ಬೇಕಂತಾನೆ ಹಲವು ಯೋಜನೆಗಳನ್ನು ರೂಪಿಸಿದ್ದಾರೆ. ನೀವು ಹೇಳ್ದಂಗೆ ಕುಸುಬೆ, ಈಗ ನಮ್ಮ ಕುಸುಬೆನ ಸಿಗೋದೇ ಇಲ್ಲ ನಮಗೆ, ಯಾಕಂದ್ರೆ ಕುಸುಬೆ ಬೆಳೆಯೋ ರೈತರು ಬಹಳ ಕಡಿಮೆ ಆಗಿಬಿಟ್ಟಿದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಸೊ ಅದಕ್ಕೇ ಆಯಿಲ್ ಸೀಡ್ ಆ್ಯಂಡ್ ಪಲ್ಸಸ್ಸನ್ನು ಸ್ವಲ್ಪ ಪ್ರಮೋಟ್ ಮಾಡಲಿಕ್ಕೆ ಅನೇಕ ಯೋಜನೆಗಳನ್ನ ತರ್ತಾ ಇದ್ದಾರೆ, ರೈತರಿಗೆ ಒಲವು ತೋರಿಸ್ಲಿಕ್ಕೆ ಪ್ರಾರಂಭಿಸಿದ್ದಾರೆ, ಇನ್ನೂ ತೋರಿಸ್ಬೇಕು. ಈಗ ಮುಖ್ಯವಾಗಿ ಇವತ್ತಿನ ವಿಷಯಕ್ಕೆ ಬಂದರೆ, ನಾವು ಒಂದು ಮೊಬೈಲ್ ಬಳಸ್ಕೊಂಡೆ ಪಂಪ್ ಸೆಟ್ಟನ್ನು ಆನ್ ಮಾಡೋದು, ಆಫ್ ಮಾಡೋದು, ಇದೇ ಇಲ್ಲನು ಹೇಳಿ, ಅದು ಏನು ತಂತ್ರಜ್ಞಾನ? ನಮ್ಮ ಹತ್ರ ಒಂದು ಮೊಬೈಲ್ ಫೋನ್ ಅಂತೂ ಎಲ್ಲರ ಹತ್ರ ಇದೆ ಈಗ. ನಮ್ಮ ಹತ್ರ ಅದೇನು ಸ್ಮಾರ್ಟ್ ಫೋನ್ ಇರಬೇಕಂತೇನಿಲ್ಲ. ಇಲ್ಲ, ನೀವು ಲ್ಯಾಂಡ್ಲೈನ್ ಇದ್ರೂ ನಡೀತದೆ. ಮೊಬೈಲಿಂದ ಒಂದು ಕರೆ ಮಾಡಬೇಕು ಅಥವಾ ಒಂದು ಮೆಸೇಜ್ ಕಳಿಸ್ಬೇಕಾಗತ್ತೆ. ಬಟ್ ನಾವು ಏನು ಪಂಪ್ ಸೆಟ್ ಯೂಸ್ ಮಾಡ್ತಾ ಇದ್ದೀವಿ ಈಗ, ರೈತರು ಯಾವುದೇ ಪಂಪ್ ಸೆಟ್ ಇರಲಿ, ಆ ಪಂಪ್ ಸೆಟ್ ಯೂಸ್ ಮಾಡ್ತಾ ಇದ್ದಾರೆ, ಅದಕ್ಕೆ ಇನ್ನೊಂದು ಒಂದು ರಿಸೆಪ್ಟರ್ನ ಕನೆಕ್ಟ್ ಮಾಡ್ಕೋಬೇಕಾಗತ್ತೆ. ಒಂದು ತಂತ್ರಾಂಶ ಇರುವಂಥ ಒಂದು ಬಾಕ್ಸ್ ಅವರು ಇನ್ನೊಂದು ಅಡಿಷ್ನಲ್ ಆಗಿ ಅದಕ್ಕೆ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಆ ಅಟ್ಯಾಚ್ ಮಾಡಿಕೊಂಡು ಅದಕ್ಕೂ ಒಂದು ಸಿಮ್ ಕಾರ್ಡ್ ಹಾಕ್ಬೇಕು ನಾವು. ಈಗ ನಾವು ಮೊಬೈಲ್ಗೆ ಹೆಂಗೆ ಸಿಮ್ ಕಾರ್ಡ್ಗಳನ್ನ ಪರ್ಚೇಸ್ ಮಾಡ್ತೀವೋ ಹಾಗೆ ಆ ಬಾಕ್ಸಲ್ಲೂ ಕೂಡ ಒಂದು ಸಿಮ್ ಕಾರ್ಡ್ ಹಾಕಬೇಕು. ನಾವು ಅದಕ್ಕೆ ಕಮ್ಯುನಿಕೇಷನ್ ಮಾಡಲಿಕ್ಕೆ, ಅದಕ್ಕೆ ಸಂಪರ್ಕ ಸಾಧನೆ ಮಾಡಲಿಕ್ಕೆ ಏನಾದ್ರೂ ಒಂದು ಮೀಡಿಯಾ ಬೇಕಾಗುತ್ತೆ, ನಮಗೆ ಮಾಧ್ಯಮದ ಮೂಲಕನೇ ಮಾಡಬೇಕಾಗತ್ತೆ. ಸೊ ನಮ್ದೀಗ ಎಲ್ಲರ ಹತ್ರ ಇರೋದು ಮೊಬೈಲ್ ಫೋನು, GSM ಟೆಕ್ನಾಲಜಿ ಅಂತ ಹೇಳ್ತೇವೆ, ಗ್ಲೋಬಲ್ ಸಿಸ್ಟಮ್ ಫಾರ್ ಮೊಬೈಲ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ ಅದಕ್ಕೆ. ಸೊ ಆ GSM ತಂತ್ರಜ್ಞಾನ, ನಾವೇನಾದರೂ ತಂತ್ರಜ್ಞಾನದ ಬಗ್ಗೆ ಕಲಿಯೋ ಅವಶ್ಯಕತೆ ಇಲ್ಲ, ರೈತರಾಗಿ ರೆಡಿ ಇರುತ್ತೆ. ಅದಕ್ಕೊಂದು ಸಿಮ್ ಹಾಕಬೇಕು, ನೀವು ಮೊಬೈಲ್ಗೆ ಹೆಂಗೆ ರೀಚಾರ್ಜ್ ಮಾಡಿಸ್ತೀರೋ ಅದಕ್ಕೂ ಒಂದು ರೀಚಾರ್ಜ್ ಮಾಡಿಸ್ಬೇಕು, ಅಷ್ಟೇ ಮಾಡಬೇಕಾಗಿದ್ದು. ಅಷ್ಟು ಮಾಡಿ ನೀವು ಎಲ್ಲೋ ದೇಶದ ಪ್ರಪಂಚದ ಯಾವ ಕೊನೆಯಲ್ಲಾದರೂ ಕೂತ್ಕೊಂಡು ನಿಮ್ಮ ಮೊಬೈಲ್ ಇದನ್ನು ಪಂಪ್ ಸೆಟ್ಟನ್ನು ಆನ್ ಅಥವಾ ಆಫ್ ಮಾಡ್ಕೋಬೋದು. ಅದಕ್ಕೆ ಇಂಥ ಒಂದು ಕಂಪನಿಯ ಕನೆಕ್ಷನ್ ಮಾತ್ರ ಬೇಕು, BSNL ಅಥವಾ ಬೇರೆ ಕಂಪನಿ ಇಂಥದೇ ಕಂಪನಿ ಹಂಗಿರ್ತ? ಕಂಪನಿ ಯಾವುದು ಇದೆ ಅಂತೇನಿಲ್ಲ, ಬಟ್ ಜಿಯೋ ಸಿಮ್ ನಡೆಯೋದಿಲ್ಲ, ಅದಕ್ಕೆ ಉಲ್ಟೆ ಇರೋದ್ರಿಂದ ಅದು ಜಿಯೋ ಸಿಮ್ ಒಂದು ನಡೆಯೋದಿಲ್ಲ. ಬೇರೆ ಯಾವುದೇ ಕಂಪನಿ ನಿಮ್ಮ ಹೊಲಗಳಲ್ಲಿ ಯಾವ ಕಂಪನಿದು 4G ನಡೆಯೋದಿಲ್ಲ, 3G ಅಥವಾ 2G. 3G ಅಥವಾ 2G ಸಿಮ್ ಅನ್ನ ನಿಮ್ಮ ಹೊಲಗಳಲ್ಲಿ ಒಳ್ಳೆ ನೆಟ್ವರ್ಕ್ ಯಾವ್ದಿದೆ ನೋಡ್ಕೋಬೇಕು ನೀವು, ಅದರದ್ದು ಸಿಮ್ ತೆಗೆದು ಅದಕ್ಕೆ ಹಾಕ್ಬೇಕು. ನಿಮ್ಮ ಕಡೆ ಯಾವ್ದಾದ್ರು ಸಿಮ್ ಇರಲಿ ತೊಂದರೆ ಇಲ್ಲ, ಬಟ್ ಆ ತಂತ್ರಾಂಶಕ್ಕೆ ಏನು ಹಾಕ್ತೀವಲ್ಲ, ನಾವು ತಂತ್ರಜ್ಞಾನ ಬಾಕ್ಸಿಗೆ ಏನು ಹಾಕ್ತೀವಲ್ಲ ಸಿಮ್, ಆ ಸಿಮ್ಗೆ ನೀವು 2G ಅಥವಾ 3G ಸಿಮ್ ಹಾಕ್ಬೇಕಾಗತ್ತೆ. ಇದು ವೋಲ್ಟೇಜ್ ಸಿಮ್ ನಡೆಯಲ್ಲ, ಅಂದ್ರೆ ಜಿಯೋ ಅಂತ ಸಿಮ್ ನಡೆಯೋದಿಲ್ಲ ಅದಕ್ಕೆ, ಅದು 4G ಇಂದ ಸ್ಟಾರ್ಟ್ ಆಗತ್ತಲ್ಲ ಅದು ನಡೆಯೋದಿಲ್ಲ. ಅಲ್ಲಿ ಇಂಥ ಒಂದು ತಂತ್ರಜ್ಞಾನ ಅಳವಡಿಸಬೇಕಾದ ಏನೇನು ಸೌಲಭ್ಯ ಇರಬೇಕು ಅಲ್ಲಿ ಹೊಲದಲ್ಲಿ ಅಥವಾ ಪಂಪ್ ಸೆಟ್ ಇರುವಲ್ಲಿ? ಪಂಪ್ ಸೆಟ್ ಕರೆಂಟ್ ಒಂದಿದ್ರೆ ಸಾಕು ನಿಮ್ಮ ಪಂಪ್ ಸೆಟ್ ರನ್ ಆಗಲಿಕ್ಕೆ, ಅದು ಬಿಟ್ಟು ಏನು ಬೇಕಾಗಿಲ್ಲ. ಅದ್ರ ಜೊತೆಗೆ ನಾವು ಇದೊಂದು ಮೊಬೈಲ್ ತಂತ್ರಜ್ಞಾನದ ಕಿಟ್ ಏನು ಬರುತ್ತೆ ಆ ಬಾಕ್ಸನ್ನು ನಾವು ಅದಕ್ಕೆ ಅಳವಡಿಸ್ಬೇಕಾಗತ್ತೆ. ಎಡಿಷ್ನಲ್ ಅದು ಎಡಿಷ್ನಲ್ ಆಗಿರುತ್ತೆ, ಅದನ್ನು ಅಳವಡಿಸ್ಬೇಕಾಗತ್ತೆ. ಅದನ್ನು ಅದಕ್ಕೆ ನೀವು ಹೊಸದಾಗೇನೋ ಕನೆಕ್ಷನ್ಸ್ ಮಾಡಬೇಕು, ನೀವು ಪಂಪ್ ಸೆಟ್ಟೇ ಚೇಂಜ್ ಮಾಡಬೇಕನ್ನೋ ಅವಶ್ಯಕತೆ ಇರೋದಿಲ್ಲ. ಎಕ್ಸಿಸ್ಟಿಂಗ್ ನಿಮ್ದು ಯಾವುದೇ ಕಂಪ್ನಿ ಪಂಪ್ ಸೆಟ್ ಇರಲಿ, 3-phase ಅಥವಾ 2-phase, 3-phase ನಿಮ್ಗೆ ಯೂಶ್ವಲಿ 3-phase ವರ್ಕ್ ಆಗುತ್ತವೆ. ಸೊ ಅದನ್ನು ನೀವು ನಿಮ್ಮ ತಂತ್ರಾಂಶ ಇರುವಂಥ ಬಾಕ್ಸನ್ನು ಅದಕ್ಕೆ ಕನೆಕ್ಟ್ ಮಾಡಿದರೆ ಆಯಿತು. ಈಗಾಗಲೇ ಮಾರ್ಕೆಟಲ್ಲಿ ಅನೇಕ ಕಂಪನಿಯ ಮೊಬೈಲ್ ಪಂಪ್ ಸ್ಟಾರ್ಟರ್ಸ್ ಲಭ್ಯ ಇದೆ, 3,000 ಹಿಡಿದು 10,000 ಲಭ್ಯ ಇದೆ. ಸೊ ನೀವು ಪರ್ಚೇಸ್ ಮಾಡುವಾಗ ನಿಮ್ಗೆ ಯಾವುದು ಸೌಲಭ್ಯಗಳು ಬೇಕು, ಬೇರೆ ಬೇರೆ ಸೌಲಭ್ಯಗಳು, ಅದ್ರದ್ದು ಹೆಂಗೆ ಬೆಲೆ ಹೆಚ್ಚು ಕಮ್ಮಿ ಆಗುತ್ತೋ ಹಂಗೆ ಅದರಲ್ಲಿರೋ ಸೌಲಭ್ಯಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಉದಾಹರಣೆಗೆ ಏನೇನು? ಉದಾಹರಣೆಗೆ ನಿಮ್ದು ಡ್ರೈ ರನ್ ಅಂತ ಹೇಳ್ತೀವಿ, ಮೋಟರಲ್ಲಿ ನೀರು ಖಾಲಿ ಆಗಿಬಿಡುತ್ತೆ, ಪಂಪ್ ನೀರಿಲ್ಲ, ಬಾವಿಯಲ್ಲಿ ನೀರು ಖಾಲಿ ಆಗಿಬಿಡ್ತು, ಅವಾಗ ನಿಮ್ಮ ಪಂಪ್ ಹಂಗೆ ಕೂಗ್ತಾ ಇದು ರನ್ ಆಗ್ತಾ ಇರಬಾರ್ದು, ಸೊ ಅವಾಗ ನಿಮ್ಮ ಪಂಪಿಗೆ ಹೊಡೆತ ಬಿಡುತ್ತೆ. ಸೊ ಅದು ಡ್ರೈ ರನ್ ಆದ ತಕ್ಷಣ ಅದು ಆಟೋಮೆಟಿಕ್ಕಾಗಿ ಆಫ್ ಮಾಡುತ್ತೆ, ನಿಮಗೆ ಮೆಸೇಜು ಕಳಿಸ್ತೈತೆ. ಒಂದು, ಈಗ ಹೊರಗಡೆ ಮಳೆ ಬರ್ತಾ ಇದೆ, ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ, ನೀರಾವರಿ ಪಂಪ್ ಸೆಟ್ ಅವಶ್ಯಕತೆ ಇರೋದಿಲ್ಲ, ಅವಾಗ ಅದು ನಿಮಗೆ ಮೆಸೇಜ್ ಕಳಿಸುತ್ತೆ ಮಳೆ ಬರ್ತಾ ಇದೆ, ಸೊ ನೀವು ನೀರು ಆನ್ ಮಾಡಬೇಡ್ರಿ. ಈಗ ನೀವು ಆನ್ ಮಾಡ್ಲಿಕ್ಕೆ ಟ್ರೈ ಮಾಡಿದರೆ ಅದಕ್ಕೆ ಅರ್ಥ ಆಗುತ್ತೆ ಮಳೆ ಬರ್ತಾ ಇದೆ, ಆಫ್ ಮಾಡಬೇಕು. ಈ ಥರದ್ದು ನಿಮಗೆ ನಿಮಗೆ ಯಾವ್ಯಾವ್ದು ಅವಶ್ಯಕತೆ ಇದೆ ಅದರದ್ದು ನಿಮ್ಮ ಬೆಲೆ ಅದ್ರ ತಕ್ಕಂಗೆ ಬೆಲೆ ಚೇಂಜ್ ಹಾಕೊಂಡು ಹೋಗುತ್ತೆ. ನಿಮ್ಮ 3,500 ಹಿಡಿದು 10,000 ನಿಮಗೆ ಈ ತಂತ್ರಾಂಶದ ಸೌಲಭ್ಯ ನಿಮಗೆ ಲಭ್ಯ ಆಗುತ್ತೆ. ಈಗ ನಾವು ಅದಕ್ಕೆ ಒಂದು ಸಂದೇಶ ಕಳಿಸ್ತೀವಿ, ಆನ್ ಮಾಡ್ಲಿಕ್ಕೋ ಅಥವಾ ಆಫ್ ಮಾಡ್ಲಿಕ್ಕೋ, ಅಲ್ಲಿ ಕರೆಂಟ್ ಐತೋ ಇಲ್ಲೋ ನಮ್ಗೆ ಹೆಂಗ್ ಗೊತ್ತಾ? ಅವಾಗ ಅದಕ್ಕೂ ಕೂಡ ಒಂದು ಮೆಸೇಜ್ ಕಳಿಸುತ್ತೆ. ಈಗ ನಾವು ಸ್ಟಾರ್ಟ್ ಮಾಡ್ಲಿಕ್ಕೆ ಹೋದ್ರೆ ಈಗ ಕರೆಂಟ್ ಇಲ್ಲ, ಕರೆಂಟ್ ಇಲ್ಲ, ಅಥವಾ ನೀವು ಸ್ಟಾರ್ಟ್ ಮಾಡಿರ್ತೀರಾ ರನ್ ಆಗ್ತಾ ಇರುತ್ತೆ, ಅವಾಗ ಕರೆಂಟ್ ಹೋಗ್ಬಿಡ್ತು. ಕರೆಂಟ್ ಹೋದಾಗ ಅದು ಮೆಸೇಜ್ ಕಳಿಸುತ್ತೆ ಪಂಪ್ ಆಫ್ ಆಗಿದೆ, ಕರೆಂಟ್ ಹೋಗಿದೆ, ಕರೆಂಟ್ ಬಂದ ಮೇಲೆ ಪಂಪ್ ಆನ್ ಆಗಿದೆ, ಕರೆಂಟ್ ಬಂದಿದೆ ಅಂತ ಆನ್ ಆಗಿದೆ. ಸೊ ಈ ಥರ ಮಾಹಿತಿ ಕೊಡುತ್ತೆ. ಈಗ ಸಪೋಸ್ ನೀವು ಒಂದು ಕಾಲ್ ಮಾಡಿ ಅದಕ್ಕೆ ಆನ್ ಮಾಡ್ತೀರಾ ಪಂಪ್ನ, ರನ್ ಆಗ್ತಾ ಇದೆಯಾ ಅನ್ಕೋತೀರಾ, ಒಂದು ತಾಸು ಬಿಟ್ಟು ನೀವು ಆಫ್ ಮಾಡ್ತೀರಾ, ಮಧ್ಯದಲ್ಲಿ ಕರೆಂಟ್ ಹೋದರೆ ಸಫಿಷಿಯೆಂಟ್ ನೀರು ಸಿಗೋದೇ ಇಲ್ಲ ನಮ್ಮ ಬೆಳೆಗಳಿಗೆ, ಯಾಕಂದರೆ ಅದು ಮಧ್ಯದಲ್ಲಿ ಕರೆಂಟ್ ಹೋಗ್ಬಿಟ್ಟಿರುತ್ತಲ್ಲ. ಸೊ ಅಂಥ ಸಂದರ್ಭದಲ್ಲಿ ಅದು ನಿಮ್ಗೆ ಮೆಸೇಜ್ ಕೊಡುತ್ತೆ ಕರೆಂಟ್ ಹೋಗಿದೆ. ಅವಾಗ ನಿಮ್ಗೆ ಗೊತ್ತಾಗುತ್ತೆ ಇಷ್ಟರಿಂದ ಇಷ್ಟೊತ್ತು ಕರೆಂಟ್ ಇರಲಿಲ್ಲ, ಅರ್ಧ ಗಂಟೆ ಅಷ್ಟೇ ರನ್ ಆಗಿತ್ತು, ಮತ್ತೆ ಆನ್ ಆದಾಗ ಇನ್ನು ಅರ್ಧ ಗಂಟೆ ರನ್ ಮಾಡ್ಬೋದು ನೀವು. ಈಗ ನಮಗೆ ಟೈಮ್ ಸೆಟ್ ಮಾಡೋಕ್ಕಾಗುತ್ತೆ, ನಾನು ಒಂದು ತಾಸು ನೀರು ಬಂದ್ರೆ ಸಾಕು ಮಾಡ್ಬೋದು ಮಾಡ್ಬೋದು ಅಂತ ವ್ಯವಸ್ಥೆ ಇರುವಂತಹ, ಅದೇ ನಿಮ್ಮ ಸೌಲಭ್ಯಗಳು ಏನೇನು ಬೇಕೋ ಆ ಥರ ಸೌಲಭ್ಯಗಳಿರುವಂತಹ ಕಿಟ್ಟನ್ನು ನೀವು ತಗೋಬೇಕಾಗತ್ತೆ. ಒಂದೇ ಇರೋದಿಲ್ಲ, ತಂತ್ರಾಂಶ ಒಂದೇ, ಬೇರೆ ಬೇರೆ ಅದಕ್ಕೆ ಏನು ಮಾಡ್ತಾರೆ ಅಡಿಷ್ನಲ್ ಅಟ್ಯಾಚ್ಮೆಂಟ್ಸ್ ಮಾಡ್ತಾ ಹೋಗ್ತಾರೆ. ಟೈಮ್ ಆಟೋ ಸ್ವಿಚ್ ಆನು, ಆಟೋ ಸ್ವಿಚ್ ಆನು, ಆಟೋ ಸ್ವಿಚ್ ಆನ್ ಅಂದ ತಕ್ಷಣ ಅದು ಆಟೋಮೆಟಿಕ್ಕಾಗಿ ಈ ಟೈಮಿಗೆ ಸ್ಟಾರ್ಟ್ ಆಗುತ್ತೆ. ನೀವು ಹೇಳ್ತಿರಲ್ಲ ಆಟೋ ಸ್ವಿಚ್ ಆನ್ ಆಗಬೇಕಂತ, ಅದಕ್ಕೊಂದು ಹಾಕ್ತಾರೆ. ಡ್ರೈ ರನ್ನಿಗೆ ಅದಕ್ಕೊಂದು ಸೆನ್ಸರ್ ಇರುತ್ತೆ. ಇವೆಲ್ಲನೂ ಏನಂತಂದರೆ ಬೇರೆ ಬೇರೆ ಸೆನ್ಸರ್ಸನ್ನು ಅಳವಡಿಕೆ ಮಾಡ್ತಾರೆ ಅದರಲ್ಲಿ. ಸೊ ಹೆಂಗೆಂಗೆ ನಿಮಗೆ ಸೌಲಭ್ಯಗಳು ಜಾಸ್ತಿ ಆಗಿ ಹೋಗುತ್ತೆ ಹಂಗಂಗೆ ಸೆನ್ಸರ್ ಜಾಸ್ತಿ ಆಗುತ್ತೆ, ಕಾಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ, ಇದರದ್ದು ಇಂಪ್ಲಿಮೆಂಟದ್ದು ಕಾಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇಂಥ ಒಂದು ವ್ಯವಸ್ಥೆಯನ್ನು ನಾವು ಅಲ್ಲಿ ಅಳವಡಿಸಿದ್ವಿ ಅಂದರೆ ಅದಕ್ಕೆ ರಕ್ಷಣೆ ಕೊಡುವುದು ಹಂಗೇನ್ರಿ ಮಾಡಲೇಬೇಕಾಗುತ್ತೆ? ಅದಕ್ಕೆ ಥೆಫ್ಟ್ ಸೆಕ್ಯೂರಿಟಿ ಅಂತ ಇದೆ. ಸೊ ಯಾರಾದರೂ ಅದನ್ನು ಕಳ್ಳತನ ತೊಗೊಂಡು ಹೋಗ್ಲಿಕ್ಕೆ ಏನಾದ್ರು ಮಾಡಿದರೆ ಇಮ್ಮಿಡಿಯೇಟು ರೈತರ ಮೊಬೈಲ್ಗೆ ಸಂದೇಶ ಇರುತ್ತೆ, ಯಾರೋ ಕಳ್ಳತನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅದು ಡಿಸ್ಕನೆಕ್ಟ್ ಮಾಡಲೇಬೇಕಾಗತ್ತಲ್ಲ, ಅವರು ವೈರ್ ತೆಗಿಲೇಬೇಕಾಗುತ್ತೆ. ವೈರ್ ತೆಗೆದ ತಕ್ಷಣ ಅದು ಆಟೋಮೆಟಿಕ್ ಆಗಿ ಮೆಸೇಜ್ ಬರುತ್ತೆ, ರೈತರ ಮೊಬೈಲ್ಗೆ ಮೆಸೇಜ್ ಬರುತ್ತೆ, ಥೆಫ್ಟ್ ಪ್ರೊಟೆಕ್ಷನ್ ಅಂತ ಬರುತ್ತೆ, ಅದರಲ್ಲಿ ಆಪ್ಷನ್ ಬರುತ್ತೆ. ಅದೇ ಏನೋ ಒಂದು ಸಂದರ್ಭದೊಳಗೆ ನಾವು ಎಷ್ಟು ಆಪರೇಟ್ ಮಾಡಿದ್ರು ಅದು ಆಪರೇಟ್ ಆಗಲಿಲ್ಲ, ಹಂಗೂ ಆಗ್ಬೋದಾ? ಯಾಕಂದ್ರೆ ಏನಾಗ್ತಾ ಇದೆ ಗೊತ್ತಾನ ಆಗ್ತಾ ಇಲ್ಲ, ಒಂದು ಸಂದೇಶ ಬರ್ತಾ ಇಲ್ಲ, ಹಂಗೇನ್ರ ಆಗುತ್ತೆ? ಇಲ್ಲ, ಆ ಥರ ಆಗೋ ಚಾನ್ಸಸ್ ಯಾವತ್ತು ಕಂಡು ಬಂದಿಲ್ಲ. ಅದು ಮೆಸೇಜ್ ಕೊಡುತ್ತೆ, ಏನೇ ತೊಂದರೆ ಆದ್ರೂ ಮೆಸೇಜ್ ಕೊಡುತ್ತೆ, ಏನೋ ಸುಟ್ಟೋಯ್ತು, ಸುಟ್ಟೋಗೋ ಚಾನ್ಸ್ ಇಲ್ಲ. ಯಾಕಂದ್ರೆ ವೋಲ್ಟೇಜ್ ಭಾಳ ಫ್ಲಕ್ಚುಯೇಷನ್ ಇದ್ದಾಗ ಅದು ಆನ್ ಆಗೋದಿಲ್ಲ, ವೋಲ್ಟೇಜ್ ಸರಿ ಇಲ್ಲ ನೀವು ಆನ್ ಮಾಡಬೇಡ್ರಿ ಅಂತ ಹೇಳುತ್ತೆ, ಮೆಸೇಜ್ ಕೊಡುತ್ತೆ. ಅದು ಒಂದು ರೈತರಿಗೆ ಭಾಳ ಅನುಕೂಲ, ಹೆಂಗಂದ್ರೆ ಯಾವಾಗ ಯಾವಾಗ ಆನ್ ಮಾಡಿ ಇದು ಸುಟ್ಟು ಹೋಗ್ಬಿಟ್ರೆ ಪಂಪ್ ಸೆಟ್ ಸುಟ್ಟು ಹೋಗ್ಬಿಡತ್ತೆ, ಅಂತ ದೊಡ್ಡದಾಗಿ ಅನಾಹುತ ಆಗುತ್ತೆ, ಅವಾಗ ಬಹಳ ಆರ್ಥಿಕವಾಗಿ ತೊಂದರೆ ಆಗುತ್ತೆ ರೈತರಿಗೆ. ಅಂಥ ಸಂದರ್ಭಗಳಲ್ಲಿ ಅದು ತುಂಬ, ಈಗ ಗುಡುಗು ಸಿಡ್ಲು ಬಂದಾಗ ಆನ್ ಆಗೋದಿಲ್ಲ, ಆ ಥರದ್ದೆಲ್ಲ ಸುರಕ್ಷತಾ ಕ್ರಮಗಳನ್ನ ಅದು ನಮಗೆ ಮೊಬೈಲ್ ಮೂಲಕ ಮೆಸೇಜ್ ಕಳಿಸಿ ರೈತರಿಗೆ ಅನುಕೂಲ ಮಾಡಿಕೊಡುತ್ತೆ. ಚಿಕ್ಕದಾದರೂ ಅದು ಎಕ್ವಿಪ್ಮೆಂಟು ತುಂಬ ಅನುಕೂಲಕರವಾದಂಥ ಎಕ್ವಿಪ್ಮೆಂಟು ಇದು, ರೈತರಿಗೆ ಅನುಕೂಲ ಯಾವ ಥರ ಆಗುತ್ತೆ ಅದಕ್ಕಿಂತ ಹೆಚ್ಚು ನಮ್ಮ ಬೆಳೆಗಳಿಗೂ ಹೆಚ್ಚಾಗಿ ಆಗುತ್ತೆ. ಈಗ ನಾವು ಯೂಶ್ವಲಿ ಸಾಧಾರಣವಾಗಿ ಏನಾಗುತ್ತೆ ಅಂದರೆ ಬಯಲು ಸೀಮೆ ಬದಿಗೆ ಆಲ್ಮೋಸ್ಟ್ ರಾತ್ರಿ ಹೊತ್ತಲ್ಲಿ 3 ಫೇಸ್ ಕೊಡ್ತಾರೆ. ಸೊ ನಾನು ಕೇಳಿದ ಪ್ರಕಾರ ರೈತರು ಏನು ಮಾಡಿಬಿಡ್ತಾರೆ, ರಾತ್ರಿ ಯಾರು ಹೋಗಬೇಕು ಹೊಲಗಳಿಗೆ, ಕಷ್ಟ ಹೋಗಲಿಕ್ಕೆ ಮನೆ ದೂರ ಇರುತ್ತೆ, ಅಂಥ ಸಂದರ್ಭದಲ್ಲಿ ಅವರು ಆನ್ ಇಟ್ಟು ಬಂದುಬಿಟ್ಟಿರ್ತಾರೆ. 3 ಫೇಸ್ ಬಂದಾಗ ಅದೇ ಎಷ್ಟು ತಾಸು ಇರುತ್ತೆ ಅಷ್ಟು ತಾಸು ನೀರು ಹೊಡಿತಾನೆ ಇರುತ್ತೆ. ಸೊ ಆ ಟೈಮಲ್ಲಿ ಏನಾಗುತ್ತೆ, ಹೆಚ್ಚಾಗಿ ನೀರಾವರಿ ಸಪ್ಲೈ ಆಗ್ಬೋದು ಬೆಳೆಗಳಿಗೆ, ಅದರಿಂದ ಕರೆಂಟ್ ಬಿಲ್ ಬರ್ಲಿಕ್ಕಿಲ್ಲ ನಮ್ಮ ರೈತರಿಗೆ, ಬಟ್ ಬೆಳೆಗಳಿಗೆ ಹಾನಿಯಾಗುತ್ತೆ. ಅತಿಯಾಗಿ ನೀರಾವರಿ ಕೊಟ್ಟಾಗ ಬೆಳೆಗಳಿಗೆ ಹಾನಿಯಾಗುತ್ತೆ, ಅದು ಮುಂದಿನ ಇಳುವರಿಗೆ ಪ್ರಾಬ್ಲಮ್ ಕೊಡುತ್ತೆ. ಅದಲ್ಲದೇ ಹೆಚ್ಚು ನೀರು ಹೋಗೋದ್ರಿಂದ ಭೂಮಿ ಸವೆತ ಆಗುತ್ತೆ, ಭೂ ಸವಕಳಿ ಆದಾಗ ಮಣ್ಣಿನ ಫಲವತ್ತತೆ ಕಡಿಮೆ ಆಗುತ್ತೆ. ಇದ್ರದ್ದು ಸೈಡ್ ಇಫೆಕ್ಟ್ಸ್ ರೈತರು ಅರ್ಥ ಮಾಡ್ಕೋಬೇಕು. ನಾನು ಆನ್ ಮಾಡಿ ಬಂದ್ಬಿಟ್ಟೆ, ರಾತ್ರಿ ಎಲ್ಲ ಹೊಡೆಯುತ್ತೆ, ಅದು ನಮಗೆ ಕರೆಂಟ್ ಬಿಲ್ ಬರೋದಿಲ್ಲ ಒಪ್ಕೊಳ್ಳೋಣ, ಬಟ್ ನಮ್ಮ ಬೆಳೆಗಳಿಗೆ ನಮ್ಮ ಮಣ್ಣಿಗೆ ಅತಿಯಾದ ಹಾನಿಯಾಗುವಂತ ಬಹಳ ಸಾಧ್ಯತೆಗಳಿದ್ದಾವೆ. ಮತ್ತೆ ಅಂತರ್ಜಲ ಅಂತರ್ಜಲ ಹಾಳಾಗುತ್ತೆ, ಸಂಪನ್ಮೂಲ ವಾಟರ್ ನಮ್ದು ನ್ಯಾಚುರಲ್ ರಿಸೋರ್ಸ್ ಅದು ಹಾಳಾಗ್ಬಿಡುತ್ತೆ, ನಮ್ದು ಪೋಲಾಗಿ ಹೋಗುತ್ತಲ್ಲ. ಸೊ ಅದು ನಮ್ಮ ಕರ್ತವ್ಯ, ಅದನ್ನ ನಾವು ಅದನ್ನ ಕಾಯ್ದಿಟ್ಕೋಬೇಕು, ನಮ್ಮ ಮುಂದಿನ ಪೀಳಿಗೆ ಕೊಟ್ಟು ಹೋಗ್ಬೇಕು ನಾವು ಅದನ್ನ, ಅದನ್ನ ನಾವು ಹಂಗೆಲ್ಲ ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ರೆ ಮುಂದಿನ ಜನತೆಗೆ ಇರೋದಿಲ್ಲ, ಮುಂದಿನ ಪೀಳಿಗೆಗೆ ಉಳಿಯೋದೇ ಇಲ್ಲ ಅಂತರ್ಜಲ. ಇದರಿಂದ ಏನಾದರೂ ವಿದ್ಯುತ್ ಬಿಲ್ ಕಡಿಮೆ ಆಗೋದು ಹಂಗೇನ್ರ ಆಗುತ್ತೆ? ವಿದ್ಯುತ್ ಬಿಲ್ ಕಡಿಮೆ ವಿದ್ಯುತ್ ಬಿಲ್ಲು ಫಸ್ಟ್ ಅಂತಂದ್ರೆ ನಮ್ಮ ರೈತರಿಗೆ ವಿದ್ಯುತ್ ಬಿಲ್ ಬರೋದಿಲ್ಲ, ಪಂಪ್ ಸೆಟ್ಗಳಿಗೆ ಅವರಿಗೆ ಫ್ರೀ ಕೊಡ್ತಾರ ಅಲ್ವಾ, ಮುಂದೆ ಯಾವಾಗಾದ್ರು ಬಂದು ಮುಂದೆ ಡೆಫಿನೆಟ್ಲಿ ಕಡಿಮೆ ಆಗುತ್ತೆ. ನಿಮ್ಗೆ ಎಷ್ಟು ಬೇಕು ಅಷ್ಟೇ ನೀವು ನೀರಾವರಿ ಸಪ್ಲೈ ಮಾಡ್ತೀರಾ, ಯಾವಾಗ ಬೇಕು ಅವಾಗ ಅಷ್ಟೇ ಸಪ್ಲೈ ಮಾಡ್ತೀರಾ. ಸೊ ಹಿಂಗಾಗಿ ಡೆಫಿನೆಟ್ಲಿ ನೀರಾವರಿ ಕಡಿಮೆ ಆಗುತ್ತೆ. ಅದಕ್ಕೆ ಇನ್ನೂ ಕೆಲವೊಂದು ತಂತ್ರಜ್ಞಾನಗಳಿದ್ದಾವೆ, ನಿಮ್ಗೆ ಇಷ್ಟೇ ಕಳಿಸ್ಬೇಕು ನೀರು, ಭೂಮಿಯೊಳಗಡೆ ಹೊಲದಲ್ಲಿ ನಾವು ಸೆನ್ಸರ್ಸ್ ಹಾಕಿ ಈ ಸೆನ್ಸರ್ಸು ಇಷ್ಟು ತೇವಾಂಶ ಸಾಕು ಅಂದಾಗ ಆ ಬೆಳೆಗೆ ಅಷ್ಟಕ್ಕೆ ನೀರಾವರಿ ನಿಲ್ಲುವಂಥ ಸೌಲಭ್ಯಗಳಿದ್ದಾವೆ, ಅವು ಹೈ ಎಂಡ್ ಆಗುತ್ತೆ ಸ್ವಲ್ಪ. ಈ ತಂತ್ರಾಂಶದಿಂದ ನಾವು ಅವು ಕೂಡ ಇದೆ ಅವು ನಮ್ಮ ಕಾಸ್ಟ್ ಇಫೆಕ್ಟಿವ್ ನೋಡಿದರೆ ದೊಡ್ಡ ದೊಡ್ಡ ಪಾಲಿ ಹೌಸ್ಗಳಲ್ಲಿ ಅಲ್ಲೆಲ್ಲ ಯೂಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ನಮ್ಮ ಈ ತಂತ್ರಾಂಶ ನಮ್ಮ ಯಾವುದೇ ರೈತರಾಗಿರ್ಬೋದು ಸಣ್ಣ ಹಿಡುವಳಿದಾರರು ಕೂಡ ಅತಿ ಸುಲಭವಾಗಿ ಲಭ್ಯ ಆಗುತ್ತೆ, ಅತಿ ಉಪಯುಕ್ತವಾದಂಥ ತಂತ್ರಜ್ಞಾನ ಇದು. ಯಾರಾದರೂ ಪರ್ಚೇಸ್ ಮಾಡ್ಬೋದು, 5,000 ದೊಡ್ಡ ಅಮೌಂಟ್ ಅಲ್ಲ ನಮ್ಗಳಿಗೆ, 5,000 ಸಾಕು. 5,000 ನಿಮ್ಗೆ ಮಿನಿಮಮ್ ಫೆಸಿಲಿಟಿ ಇರೋದು ಬಂದೇ ಬರುತ್ತೆ, 3,500-4,000 ಸ್ಟಾರ್ಟ್ ಆಗುತ್ತೆ. ಮೂರುವರೆ ಸಾವಿರ ಹಂಗೆ ಕಂಪ್ನಿಗಳು ಇರ್ತವೆ. ಸೊ ಬೇರೆ ಬೇರೆ ಕಂಪ್ನಿ ಕೊಡಿರ್ಬೋದು, ನೀವು ನೆಚ್ಚುವಂಥ ಯಾವುದಾದ್ರು ಕಂಪ್ನಿ, ನನಗೆ ಇದೇ ಕಂಪ್ನಿ ತಗೊಳ್ರಿ ಅಂತ ಹೇಳಲ್ಲ, ಬಟ್ ಅನೇಕ ಮಾರ್ಕೆಟಲ್ಲಿ ಬಹಳಷ್ಟು ಕಂಪನಿಗಳಿದ್ದಾವೆ, ಎಲ್ಲ ಕಂಪ್ನಿಯೂ ಇದಾವೆ. ಈಗ ಇದನ್ನ ಅಳವಡಿಸ್ಕೋಬೇಕು ಅಂತ ಹೇಳಿದಾಗ ಏನೇನು ಹೇಗೆ ಮಾಡೋದು? ಒಂದು, ಆನ್ಲೈನ್ ಮಾರುಕಟ್ಟೆಗಳಲ್ಲಿ ಈ ತಂತ್ರಾಂಶದ ಸೌಲಭ್ಯ ಇದೆ, ನಾವು ಅಲ್ಲಿಂದ ಪರ್ಚೇಸ್ ಮಾಡ್ಕೋಬಹುದು ಈಸಿಯಾಗಿ. ಅದು ಬಿಟ್ಟರೆ ನಮ್ದು ಎಲ್ಲೇ ರಿಟೇಲ್ ಶಾಪ್ಸ್ ಅಲ್ಲೂ ಕೂಡ ಸುಲಭವಾಗಿ ಸಿಗ್ತವೆ. ಅದು ಫಿಕ್ಸ್ ಮಾಡ್ಲಿಕ್ಕೆ ಏನು ಅವರೇ ಬಂದು ಕಂಪ್ನಿಯವರೇ ಬಂದು ಮಾಡ್ಬೇಕಿಲ್ಲ, ಮಿನಿಮಮ್ ಇಲೆಕ್ಟ್ರಿಕಲ್ ನಾಲೆಜ್ ಇರೋರು ಯಾರಾದರೂ ಫಿಟ್ ಮಾಡ್ಬೋದು. ನಿಮ್ಮ ಊರಲ್ಲೇ ಇರುವಂಥವ್ರು ಯಾರು ಇಲೆಕ್ಟ್ರಿಷಿಯನ್ ಕರ್ಕೊಂಡು ಫೇಸು ನ್ಯೂಟ್ರಲು ಕನೆಕ್ಷನ್ ಮಾಡಿಸ್ಕೊಂಡ್ಬಿಟ್ರೆ ಸಾಕಾಗುತ್ತೆ, ಅದಕ್ಕೇನು ಹೊಸದೇನಿಲ್ಲ. ಅದಕ್ಕೆಲ್ಲ ಕೊಟ್ಟಿರ್ತಾರೆ, ಮ್ಯಾನ್ಯುವಲ್ ಕೊಟ್ಟಿರ್ತಾರೆ, ಅದು ನೋಡಿ ವೈರ್ ಕನೆಕ್ಷನ್ಸ್ ಕೊಟ್ಟಿರ್ತಾರೆ. ಅದರಂಗೆ ನೀವು ಮಿನಿಮಮ್ ಎಲೆಕ್ಟ್ರಿಕಲ್ ನಾಲೆಜ್ ಇರುವಂತ ಯಾವುದೇ ಒಬ್ರು ಇಲೆಕ್ಟ್ರಿಷಿಯನ್ ಕೂಡ ಇದನ್ನ ಅಳವಡಿಕೆ ಮಾಡಬಹುದು. ಮೊಬೈಲ್ ಬಗ್ಗೆ ಸ್ವಲ್ಪ ನಾಲೆಜ್ ಇರುವಂತವರು, ಮೊಬೈಲ್ ಅಲ್ಲ ಇಲೆಕ್ಟ್ರಿಕಲ್ ಕನೆಕ್ಷನ್ ಸಾಧನ ಬಗ್ಗೆ, ಇಲೆಕ್ಟ್ರಿಕಲ್ ಸಾಧನ. ಅದಕ್ಕೂ ಸಿಮ್ ಹಾಕ್ತೀವಿ, ಅದಕ್ಕೆಲ್ಲ ಸಿಮ್ಗೆ ಏನಿಲ್ಲ, ಸಿಮ್ಗೊಂದು ನೀವು ಹೆಂಗ ಒಂದು ಹೋಲ್ ಕೊಟ್ಟಿರ್ತಾರಲ್ಲ ಒಂದು, ಆ ಪೋರ್ಟ್ ಅಲ್ಲಿ ನೀವು ಸಿಮ್ ಅನ್ನ ಹಾಕೋದಷ್ಟೇ. ಅದ್ ಹಾಕಿದ ತಕ್ಷಣ ಅದು ಬ್ಲಿಂಕ್ ಆಗತ್ತೆ, ಸ್ವಲ್ಪ ಸ್ಟಾರ್ಟಿಂಗ್ ನೆಟ್ವರ್ಕ್ ಹಿಡಿಲಿಕ್ಕೆ ಒಂದು ಬ್ಲಿಂಕ್ ಆಗತ್ತೆ, ಬ್ಲಿಂಕ್ ಆಗಿ ಅದ್ ಸ್ಟ್ಯಾಂಡರ್ಡ್ ಆಗಿ ನಿತ್ಕೊಳತ್ತೆ ಲೈಟ್. ಆ ಸ್ಟ್ಯಾಂಡರ್ಡ್ ಆಗಿ ನಿತ್ಕೋತಂದ್ರೆ ನಿಮ್ದು ಸಿಮ್ ವರ್ಕ್ ಆಗ್ತಾ ಇದೆ ಅಂತ ಅರ್ಥ. ಸಿಮ್ಗೆ ನೀವು ಕರೆನ್ಸಿ ಹಾಕ್ಸ್ಬೇಕಾಗತ್ತೆ. ಓಕೆ, ಒಂದು ಯಾವುದೋ ಒಂದು ನೋಂದಾಯಿತ ನೋಂದಾಯಿತ ಒಂದು ಅಥವಾ ಮೂರರಿಂದ ಐದು ಸಂಖ್ಯೆಗಳಿಗೆ ಅದು ಕೊಡುತ್ತೆ. ಈಗ ನಿಮಗೆ ಮಾಡೋಕ್ಕಾಗಿಲ್ಲ, ನಿಮ್ಮ ಮನೇಲಿರೋ ನಿಮ್ಮ ಮಗನೇ ಆಗಿರ್ಬೋದು, ಅವನು ಆಪ್ರೇಟ್ ಮಾಡ್ಬೋದು, ಅಥವಾ ನೀವು ಯಾರೋ ಹೊಲದಲ್ಲಿ ಒಬ್ಬರು ಕೆಲಸಗಾರನ ಇಟ್ಟಿರ್ತೀರಿ, ಅವರು ಎಷ್ಟೋ ಒಂದು ದೊಡ್ಡ ಎಕರೆ ಹೊಲ ಇದ್ದವರು, ಆ ಕೆಲಸಗಾರನ ಇಟ್ಕೊಂಡಿರ್ತಾರೆ, ಆ ಕೆಲಸಗಾರನ ಒಂದು ನಂಬರ್ ನೀವು ಕೊಡ್ಬೋದು. ಹಿಂಗಾದಾಗ ಓಕೆ ಆಗುತ್ತೆ. ಇದಕ್ಕೂ ಒಂದು ಮೂರು ಜನ ಇದ್ದು ಮೂರು ಜನ ಆನ್ ಆಫ್ ಮಾಡ್ಬೋದಲ್ಲ ಅನ್ನೋದೊಂದು ಕಲ್ಪನೆ ಇರುತ್ತೆ. ಸೊ ಈಗ ನಂದೊಂದು ನಂಬರ್ ಇದೆ, ಈಗ ಸಪೋಸ್ ನಾನು ಆನ್ ಮಾಡಿದರೆ ಇನ್ನಿಬ್ಬರಿಗೂ ಮೆಸೇಜ್ ಹೋಗುತ್ತೆ, ಇದು ಆನ್ ಆಗಿದೆ, ಈ ಮೊಬೈಲ್ ನಂಬರಿಂದ ಇದು ಆನ್ ಆಗಿದೆ. ಸೊ ಅವ್ರಿಗೂ ಮೆಸೇಜ್ ಹೋಗಿರುತ್ತಲ್ಲ, ಸೊ ಅವ್ರು ಆನ್ ಮಾಡ್ಯಾರಪ್ಪ ಅಂಥೇಳಿ ಇವರು ಆನ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಓಹ್, ಇಷ್ಟೆಲ್ಲ ಸೌಲಭ್ಯ ಕೊಡುತ್ತೆ. ಒಂದು ಪ್ರಶ್ನೆ ಏನು ಅಂದರೆ, ಈಗ ನಮಗೆ ಹೊಲ ಅಂದ ತಕ್ಷಣ ಅಲ್ಲಿ ಸಿಗ್ನಲ್ ಸಿಗ್ತವೋ ಇಲ್ಲೋ, ಬೆಟ್ಟ ಇರುತ್ತೆ ಅಥವಾ ದೂರ ಇರುತ್ತೆ, ಸಿಗ್ನಲ್ ಸಿಗಲ್ಲ ಎಷ್ಟು ಸರಿ, ಅವಾಗ ಏನು ಮಾಡೋದು? ಇಲ್ಲ, ಸಿಗ್ನಲ್ ಬೇಕೇ ಬೇಕು. ಮೊಬೈಲ್ ವರ್ಕ್ ಆಗಬೇಕಿತ್ತಂದ್ರೆ ಅದು ಅದರದ್ದು ಒಂದು ಪರಿಮಿತಿ ಅಂತ ಇದು ಇದೆ ನಮ್ಮದೊಂದು. ಸಿಗ್ನಲ್ ಇಲ್ಲದೆ ಇದ್ದರೆ, ಮೊಬೈಲ್ ನೆಟ್ವರ್ಕ್ ವರ್ಕ್ ಆಗದೆ ಇದ್ದರೆ ಆ ಹೊಲಗಳಲ್ಲಿ ಇದನ್ನು ಉಪಯೋಗ ಮಾಡಲಿಕ್ಕೆ ಆಗೋದಿಲ್ಲ. ವೈಫೈ ಅಂತದಾಕಿ ಏನರ ಸಿಗ್ನಲ್ ಸಿಗೋಂಗ್ ಮಾಡಬಹುದು? ವೈಫೈ ಎಲ್ಲ ವರ್ಕ್ ಆಗೋದಿಲ್ಲ, ಅದಕ್ಕೆ ಹೆಂಗೆ ವರ್ಕ್ ಆಗುತ್ತೆ ವೈಫೈ ಎಲ್ಲ? ನಮಗೆ ಮೊಬೈಲ್ ಸಿಗ್ನಲ್ ಇರಬೇಕು. ಸ್ವಲ್ಪ ಆದರೂ ಕರೆ ಹೋಗುವಂಥ ಮೊಬೈಲ್ ಅಷ್ಟಾದರೂ, ಮೊಬೈಲ್ ಒಂದು ಎರಡು ಕಡ್ಡಿ ಅದು ಹೇಳ್ತೀವಿ ನಾವು, ನಾಲ್ಕು ಕಡ್ಡಿ ಇಲ್ಲಪ್ಪ ಎರಡೇ ಕಡ್ಡಿ ಇದೆ, ಅಷ್ಟಾದರೂ ಇರಬೇಕು ನೆಟ್ವರ್ಕ್. ಮೊಬೈಲ್ ನೆಟ್ವರ್ಕ್ ಬೇಕೇ ಬೇಕು. ಮೊಬೈಲ್ ನೆಟ್ವರ್ಕ್ ಇಲ್ಲದೆ ಇದ್ದರೆ ಅವಶ್ಯ ಇದು ವರ್ಕ್ ಆಗೋದಿಲ್ಲ. ಹೌದಲ್ಲ? ಹೌದು. ಸೊ ಅದು ಇನ್ನೂ ಸುಧಾರಣೆ ಆಗ್ಬೇಕಂದ್ರೆ, ಯಾಕಂದ್ರೆ ಎಲ್ಲ ತೋಟಕ್ಕೂ ಹೊಲಕ್ಕೂ ಮೊಬೈಲ್ ನೆಟ್ವರ್ಕ್ ಸಿಗ್ಲಿಕ್ಕಿಲ್ಲ. ಅಲ್ಲ, ಈಗ ಮೊಬೈಲ್ ತಂತ್ರಾಂಶದ ಮೇಲೆ ವರ್ಕ್ ಆಗತ್ತಂದ್ರೆ ಅದಕ್ಕೆ ನೆಟ್ವರ್ಕ್ ಬೇಕೇ ಬೇಕು. ಅದೇ ಅದೇ, ನಮ್ದು ನೆಟ್ವರ್ಕ್ ಜಾಸ್ತಿ ಮಾಡ್ಕೋಬೇಕು. ಬಿ ಎಸ್ ಎನ್ ಎಲ್ ಅವರು ಆಗಿರ್ಬೋದು, ಅದೇನು ಸೆಟಲೈಟ್ ಇದು ಹಾಕ್ತಾರಲ್ವ, ಅವರು ಟವರ್ಸ್ ಹಾಕ್ತಾರೆ, ಅಂತಲ್ಲಿ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಎಲ್ಲ ಕಡೆನೂ, ಈಗ ಹಳ್ಳಿ ಹಳ್ಳಿಗೂ ಅಂತರ್ಜಾಲ ಅಥವಾ ಮೊಬೈಲ್ ಕನೆಕ್ಷನ್ಸ್ ಇದೆ, ಈಗ ಎಲ್ಲ ಕಡೆನೂ ಆಲ್ಮೋಸ್ಟ್ ಸಿಗುತ್ತೆ, ಹಳ್ಳಿಗೆ ಸಿಗುತ್ತೆ ಸಿಗುತ್ತೆ. ಹೊಲಗದ್ದೆಗಳಲ್ಲಿ, ಬೆಟ್ಟದ ಮೇಲೆ ಇದೆ, ಬೆಟ್ಟದ ಕಣಿವೆಯಲ್ಲಿ ಇದೆ, ಅಂತದ್ದು ನೆಟ್ವರ್ಕ್ ಇಲ್ಲದೆ ಇದ್ರೆ ಇದು ವರ್ಕ್ ಆಗೋದಿಲ್ಲ. ಹೌದಲ್ಲ, ವರ್ಕ್ ಆಗೋದಿಲ್ಲ. ಅದೊಂದು ಲಿಮಿಟೇಷನ್ ಇದೆ. ಮತ್ತೆ ಮುಂದೆ ಏನಾದ್ರು ಬರಬಹುದು, ಮುಂದೇನಾದ್ರು ಬರಬಹುದು. ಒಟ್ಟಾರೆ ಒಬ್ಬ ರೈತರಿಗೆ, ಒಬ್ಬ ತಂತ್ರಜ್ಞರಾಗಿ ಏನು ಹೇಳ್ತೀರಿ ಇಂಥ ಒಂದು ಸೌಲಭ್ಯ ಕುರಿತು? ಈ ಸೌಲಭ್ಯ ನನ್ನ ಒಂದು ದೃಷ್ಟಿಯಲ್ಲಿ ಅತಿ ಉಪಯುಕ್ತವಾದಂಥ ಸೌಲಭ್ಯ ಮತ್ತು ಕೈಗೆಟಕುವ ದರದಲ್ಲಿ ರೈತರಿಗೆ ಲಭ್ಯ ಆಗುವಂಥ ಉತ್ಪನ್ನ ಆಗೈತೆ ಇದು. ಸೊ ಇದನ್ನು ಆದಷ್ಟು ಅಳವಡಿಸ್ಕೊಂಡು ರೈತರು ಉಪಯೋಗಿಸಿದರೆ ಒಳ್ಳೆಯದು. ಇಲ್ಲಿ ಇರ್ತಕ್ಕಂಥದ್ದು ನೆಟ್ವರ್ಕ್ ಇರುವಂಥ ಯಾವುದೇ ಪ್ರದೇಶದಲ್ಲಿ ಕೂಡ ಈ ಸೌಲಭ್ಯವನ್ನು ಬಳಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ನಾವು ಯಾವ್ಯಾವ ಸೌಲಭ್ಯ ಬೇಕು ಮೊದಲೇ ಅವನ್ನ ಲಿಸ್ಟ್ ಮಾಡ್ಕೋಬೇಕು, ಆ ಲಿಸ್ಟಲ್ಲಿ ಬರುವಂತಹ ಸೌಲಭ್ಯವನ್ನು ಪಡಿಬೇಕು. ಒಂದು ಸ್ವಲ್ಪ ದುಡ್ಡು ಜಾಸ್ತಿ ಆಗಲಿ, 4,000 ಕೊಡ್ತೀವಿ, ಇನ್ನೊಂದು 4,000 ಕೊಟ್ಟರೆ ಇನ್ನೂ ಫೆಸಿಲಿಟಿ ಜಾಸ್ತಿ ಬರ್ತವೆ ಅಂದಾಗ ಅದ್ರ ಬಗ್ಗೆ ಆಲೋಚನೆ. ಆಮೇಲೆ ಒಂದು ವೇಳೆ ನಾವು ಈಗ 4,000 ಹಾಕಿದ್ವಿ, ಅಪ್ಗ್ರೇಡ್ ಮಾಡ್ಬೋದಾ? ಇಲ್ಲ, ಅದಕ್ಕೆ ಆ ಕಂಪ್ನಿಯವ್ರಿಗೆ ಕೇಳಬೇಕಾಗತ್ತೆ. ಅಂದರೆ ಆ ಕಂಪ್ನಿಯವರು ಅದಕ್ಕೆ ಏನಾದ್ರು ಅಡಿಷ್ನಲ್ ಸೆನ್ಸರ್ಸ್ ಹಾಕಿ ಅದಕ್ಕೆ ಕಂಪ್ಯಾಟಬಲ್ ಮಾಡಿ ಕೊಡ್ತಾರಂತಂದರೆ ಅದು ಮಾಡ್ಬೋದು. ಅದು ಸ್ವಲ್ಪ ಕಷ್ಟ, ಅಂದರೆ ಕಂಪ್ನಿಯವ್ರನ್ನ ಹುಡ್ಕೊಂಡು ಹೋಗ್ಲಿಕ್ಕಾಗಲ್ಲ ರೈತರಿಗೆ, ಅವೆಲ್ಲ ಮಾಡ್ಕೊಳ್ಲಿಕ್ಕಾಗಲ್ಲ. ಸೊ ಈಗ ಸದ್ಯ ನಮಗೆ ಎಷ್ಟು ಬೇಕು ಫೆಸಿಲಿಟೀಸು ಅಷ್ಟು ಫೆಸಿಲಿಟಿ ಇದ್ದು ತೊಗೊಳ್ಳೋದು ಒಂದು ಉತ್ತಮ ನಿರ್ಧಾರ ಅಂತ ಅನಿಸುತ್ತೆ ನನಗೆ. ಒಳ್ಳೆಯದು ಅನ್ನಪೂರ್ಣ ಅವರು ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟರು. ಯಾಕಂದರೆ ಈ ತಂತ್ರಜ್ಞಾನ ಎಷ್ಟೋ ಜನ ಆಗಿ ಹುಡುಕ್ತಾ ಇರ್ತಾರೆ, ಎಲ್ಲಿ ಸಿಗುತ್ತೋ ಏನು, ಯಾವ ಕಂಪ್ನಿ ಹೆಂಗೆ ಏನು, ನಮ್ಮಂಥವ್ರಿಗೆ ಬರ್ತಾ ಇಲ್ಲ ಬಿಡೋ, ಓದ್ದವ್ರಿಗೆ ಅಷ್ಟೇ ಅಥವಾ ಒಂದು ಸ್ವಲ್ಪ ತಂತ್ರಜ್ಞಾನ ಗೊತ್ತಿದ್ದವ್ರಿಗೆ ಅಷ್ಟೇ ಇವು ನಮಗಾಗಲ್ಲ ಅನ್ನೋಂಥವ್ರು ಇರ್ತಾರೆ. ಯಾರು ಬೇಕಾದರೂ ಆಪರೇಟ್ ಮಾಡ್ಬೋದು, ಯಾರಾದರೂ ಆಪರೇಟ್ ಮಾಡೋದು. ಎಲ್ಲರಿಗೂ ಮೊಬೈಲ್ ಆಪರೇಟ್ ಮಾಡೋಕ್ಕಂತೂ ಬಂದೇ ಬರುತ್ತೆ. ಆ ನಂಬರ್ ನೆನ್ಪಿಟ್ಕೊಂಡು ಒಂದು ಫೋನ್ ಮಾಡಿದರೆ ಸಾಕು. ಮತ್ತೆ ಇದರಲ್ಲಿ ಭಾಷೆದು ತೊಂದರೆ ಆಗೋದಿಲ್ಲ. ಕನ್ನಡ ಬೇಕಂದ್ರೆ ಕನ್ನಡದಲ್ಲೇ ಬರುತ್ತೆ, ಅದರಲ್ಲಿ ಕನ್ನಡದಲ್ಲೇ ಮೆಸೇಜ್ ಬರುತ್ತೆ, ಆನ್ ಆಗಿದೆ ನಿಮ್ಮ ಪಂಪ್ ಸೆಟ್ಟು. ಅಥವಾ IVRS ಕಾಲ್ ಕೂಡ ಇದೆ. ಅದು ನೀವು ಯಾವ ಥರ ನೀವು ತಗೋತಾ ಇದ್ದೀರಾ ಆ ಕಂಪ್ನಿ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದೇ ಹೇಳಿದ್ದು ನಾನು. ಈಗ IVRS ಕಾಲ್ ಅಂತಂದರೆ ನೀವು ಫೋನ್ ಮಾಡಿದಾಗ ಅದು ನಿಮಗೆ ಭಾಷೆಯಲ್ಲಿ ಹೇಳುತ್ತೆ, ವಾಪಸ್ ಹೇಳುತ್ತೆ, ನಿಮ್ಗೆ ಓದ್ಲಿಕ್ಕೆ ಬರಲ್ಲ. ಇಲ್ಲಿಟ್ರೇಟ್ ಫಾರ್ಮರ್ಸ್ ಇರ್ತಾರೆ, ಅನಕ್ಷರಸ್ಥ ಫಾರ್ಮರ್ಸ್ಗೆ ಓದ್ಲಿಕ್ಕೆ ಆಗೋದಿಲ್ಲಲ್ಲ. ಅಂಥವ್ರು IVRS ಬೇಸ್ಡ್ ತೊಗೊಂಡ್ಬಿಟ್ರೆ ಅದು ನಿಮ್ಗೆ ಮಾತಾಡಿ ಹೇಳುತ್ತೆ, ಒಂದನ್ನು ಒತ್ತಿ ಪಂಪ್ ಸ್ಟಾರ್ಟ್ ಮಾಡಲು, ಒಂದನ್ನು ಒತ್ತಿ ಪಂಪ್ ಆಫ್ ಮಾಡಲು, ಎರಡನ್ನು ಒತ್ತಿ, ಆ ಥರ ಹೇಳುತ್ತೆ. ಅಲ್ಲಿಂದ ವಾಪಸ್ ಕಾಲ್ ಮಾಡಿ ಹೇಳುತ್ತೆ, ಮತ್ತೆ ಫೋನ್ ಮಾಡಿ ಇಲ್ಲ ಈಗ ಕರೆಂಟ್ ಇಲ್ಲ ಅಲ್ಲಿ ಆಫ್ ಆಗಿದೆ, ಮತ್ತೆ ಕರೆಂಟ್ ಬಂದ ಮೇಲೆ ಕಾಲ್ ಮಾಡಿ ಹೇಳುತ್ತೆ, ಮಾತಿನ ಮೂಲಕನೂ ಹೇಳುತ್ತೆ, ಮಾತಿನ ಮೂಲಕನೂ ಹೇಳುತ್ತೆ. ಅದು ನಮ್ಮ ಅನಕ್ಷರಸ್ಥ ರೈತರಿಗೆ ಅತಿ ಅನುಕೂಲವಾದಂತಹ ಒಂದು ಸೌಲಭ್ಯ. ಅದಕ್ಕೆ ಈಗ ನಾವು ತಗೊಳ್ಳುವಾಗ ನನಗೆ ಮಾತಿನ ಮೂಲಕ ಹೇಳೋದು ಬೇಕಪ್ಪ ಅಂದಾಗ ಆ ಥರ ಫೆಸಿಲಿಟಿ ಇರುವಂತಹ ಪಂಪ್ಸೆಟ್ ಕಿಟ್ಟನ್ನು ನಾವು ತಗೋಬೇಕಾಗುತ್ತೆ. ಅದು ಏನು ರಿಪೇರಿ ಬರುತ್ತಾ ಅಥವಾ ಬಂದರೆ ಏನರ ಇದು ಇರುತ್ತಾ? ರಿಪೇರಿ ಅನ್ಲಿಕ್ಕೆ ಅದರಲ್ಲಿ ಇರೋದು ಮೈಕ್ರೋ ಕಂಟ್ರೋಲರ್ ಒಂದಿರುತ್ತೆ, ಒಂದು ರಿಲೇ ಒಂದಿರುತ್ತೆ. ಬಿಟ್ಟರೆ ನಮ್ಗೆ ಹೆಂಗೆ ಫೆಸಿಲಿಟಿ ಬೇಕೋ ಹಂಗೆ ಡ್ರೈ ರನ್ ಸೆನ್ಸಾರ್ ಇರುತ್ತೆ, ಅಥವಾ ಹೊರಗಡೆ ತಾಪಮಾನದ ಬಗ್ಗೆ ಸೆನ್ಸಾರ್ ಇರುತ್ತೆ, ಆ ಥರ ಸೆನ್ಸರ್ಸ್ ಇರ್ತವೆ. ಅವೆಲ್ಲನೂ ರಿಪೇರೇಬಲೇ, ಬಟ್ ಅದನ್ನು ರಿಪೇರಿ ಮಾಡೋಂಥವ್ರು ನಿಮ್ಮ ಕೈಗೆಟುಕುವಲ್ಲಿ ಇರಬೇಕು. ರಿಪೇರಿ ಮಾಡ್ಬೋದು, ಸಣ್ಣ ಪುಟ್ಟ ದೋಷಗಳಿದ್ರೆ ಪರಿಹರಿಸ್ಬೋದು. ಮೈಕ್ರೋ ಕಂಟ್ರೋಲರ್ ಯೂಶ್ವಲಿ ಚಿಪ್ ಇರುತ್ತೆ ಒಂದು, ಆ ಚಿಪ್ಪನ್ನ ರಿಪೇರಿ ಮಾಡೋದು ಕಷ್ಟ. ಮೈಕ್ರೋ ಕಂಟ್ರೋಲರ್ ಚಿಪ್ ಏನಿದೆ ಅಲ್ಲ, ಅದು ಈಗ ನಾವು ಹೆಂಗೆ ಮೊಬೈಲ್ ರಿಪೇರಿ ಮಾಡಲಿಕ್ಕೆ ಕಷ್ಟನೋ, ಸೇಮ್ ನಮ್ಮ ಮೊಬೈಲ್ ರಿಪೇರಿ ಮಾಡ್ಲಿಕ್ಕೆ ಸಾಧ್ಯ ಐತೆ ಅಂದ್ರೆ ಅದನ್ನು ಮಾಡ್ಬೋದು, ಅಷ್ಟೇ ಇರೋದು, ಅದರಲ್ಲಿ ಬೇರೆ ಏನು ಸಮಸ್ಯೆ ಇಲ್ಲ. ಈಗ ಎಷ್ಟೋ ಸರಿ ಏನಾಗುತ್ತಂದ್ರೆ ಈ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ, ಅಲ್ಲಿ ನಾವು ಬೆಂಗಳೂರಿಂದ ಈ ಮಟೀರಿಯಲ್ನ ಸಪ್ಲೈ ಮಾಡ್ತಾ ಇದ್ದೀವಿ, ನೀವು ಬೇಕಾದ್ರೆ ಬಂದು ನಾವು ಹಾಕ್ಕೊಡ್ತೀವಿ, ಒಂದು 4-5 ಜನ ರೈತರು ರೆಡಿಯಾಗಿ ನಮ್ಮನ್ನು ಕರೆ ಮಾಡಿರಿ ನಾವು ಬರ್ತೀವಿ, ಹೀಗೆಲ್ಲನೂ ಹೇಳ್ತಾ ಇರ್ತಾರೆ. ಇದು ಅಲ್ಲಿಗೆ ಹೋಗ್ಬೇಕಂತೇನಿಲ್ಲ, ಸುತ್ತಮುತ್ತ ಸಿಗ್ತಕ್ಕಂಥ ಪೇಟೆಯಲ್ಲಿ ಕೂಡ ಇದು ಸೌಲಭ್ಯ ಸಿಗುತ್ತೆ. ಸೌಲಭ್ಯ ಸಿಗುತ್ತೆ, ನಿಮ್ಮ ಸುತ್ತಮುತ್ತಲು ಅಂಗಡಿಗಳಲ್ಲಿ ಕೇಳ್ಕೊಳ್ಳಿ, ಅಥವಾ ಕೆಲವೊಬ್ರು ತರಿಸ್ಕೊಡೋರು ಇರ್ತಾರೆ. ಇದಿನ್ನೂ ಅಷ್ಟು ಪ್ರಚಲಿತವಾಗಿ ನಾನು ಕಂಡಿಲ್ಲ ಈ ತಂತ್ರಜ್ಞಾನ. ಈ ತಂತ್ರಜ್ಞಾನ ಏನಿದೆ ಅಂದರೆ ತುಂಬ ಉಪಯುಕ್ತ ತಂತ್ರಜ್ಞಾನ ಇದೆ, ಬಟ್ ಇನ್ನೂ ಅಷ್ಟು ಜನಪ್ರಿಯಗೊಂಡಿಲ್ಲ ಇದು ಈ ತಂತ್ರಜ್ಞಾನ. ಸೊ ಒಂದು ಊರಲ್ಲಿ ಒಬ್ಬರು ಇಬ್ಬರು ಹಾಕೊಂಡಾಗ ಅದರದ್ದು ಅನುಭವ ಬೇರೆದವ್ರಿಗೆ ಗೊತ್ತಾಯ್ತು ಅಂದರೆ ಅದನ್ನು ಡೆಫಿನೆಟ್ಲಿ ಅವರು ಪರ್ಚೇಸ್ ಮಾಡ್ತಾರೆ. ಈ ಮಾರುಕಟ್ಟೆಗಳಲ್ಲಿ ಸಿಗುತ್ತೆ, ಬಟ್ ಅಮೆಝಾನ್ ಅಂತ ಒಂದು ಮಾರ್ಕೆಟ್ ಪ್ಲೇಸಸ್ಸು, ಅಮೆಝಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಮೊಬೈಲ್ ಪಂಪ್ ಸ್ಟಾರ್ಟರ್ಸ್ ಅಂತ ನೀವು ಸರ್ಚ್ ಮಾಡಿದ್ರೆ ಎಷ್ಟೊಂದು ಆಪ್ಷನ್ಸು ಸಿಗುತ್ತೆ ನಿಮಗೆ. ಕಂಪನಿ ಈಗ ಮಾರುಕಟ್ಟೆಗೆ ಹೋಗಿ ತರೋದಕ್ಕಿಂತ ಆನ್ಲೈನಲ್ಲಿ ಅನೇಕ ಸೌಲಭ್ಯಗಳು ಲಭ್ಯ ಇದೆ ಇದು. ಸೊ ಅಲ್ಲಿಂದನೂ ಪರ್ಚೇಸ್ ಮಾಡ್ಬೋದು. ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದ. ನಮಸ್ತೆ. ನಮಸ್ತೆ ಸರ್, ಧನ್ಯವಾದಗಳು. ಇದುವರೆಗೆ ಮೊಬೈಲ್ ಬಳಸಿ ಪಂಪ್ಸೆಟ್ ನಿರ್ವಹಣೆ ಮಾಡುವುದರ ಕುರಿತು ಡಾಕ್ಟರ್ ಅನ್ನಪೂರ್ಣ ನೇರಲಿಗೆ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಚ್ ಬಿ ರಾಮಡಿಗೆ. ಈಗ ಅಥಣಿ ತಾಲೂಕು ಸೊಡಟ್ಟಿಯ ಉಮ್ಮವ್ವ ಯಲ್ಲಪ್ಪ ಮಾತರ ಹಾಗೂ ಮೇಳದವರಿಂದ ಸಂಪ್ರದಾಯದ ಪದಗಳನ್ನು ಕೇಳೋಣ. ಶಿವನಿನ್ನ ಮ್ಯಾಲೆ ಸವತೇನ ಕೋಲ, ಶಿವನಿನ್ನ ಮ್ಯಾಲೆ ಸವತೇನ ಕೋಲ, ಮಲಗಿರು ಗವರುವ ಚಟ್ಟನೆಯ ದಾಳ ತಣ್ಣೀರ್ ಗಿಂಡೀಲಿ ಮುಖ ತೊಳೆದ ಕೋಲ, ತಣ್ಣೀರ್ ಗಿಂಡೀಲಿ ಮುಖ ತೊಳೆದ ಕೋಲ, ತಣ್ಣೀರ ಗಿಂಡೀಲಿ ಮುಖ ತೊಳೆದ ಕೋಲ, ತಣ್ಣೀರ ಗಿಂಡೀಲಿ ಮುಖ ತೊಳೆದ ಗವರುವ ವಾದ ಕೋಲೆ ವಾದಾಳ ನಾನೇ ಅರುಮೆ ತಳದಗ ಬರುವ ಇಂದ್ಯಾಕ ಬಂದಾಳ ಕುಂಡರ ಕುಡುರೆ ಮನಿ ಚೌಕೆ ಕೊಲ ಕುಂಡರ ಕುಡುರೆ ಮನಿ ಚೌಕೆ ಕೊಲ ಕುಂಡರ ಕುಡುರೆ ಮನಿ ಚೌಕೆ ಕೊಲ ಕುಂಡರಿ ಬಾಂದಿಲ್ಲ ನಿಂದ್ರಲಿ ಬಾಂದಿಲ್ಲ ಶಿವನನ್ನ ಮ್ಯಾಲೆ ಸಮತೇನ ಕೊಲ ಶಿವನನ್ನ ಮ್ಯಾಲೆ ಸಮತೇನ ಕೊಲ ಶಿವನನ್ನ ಮ್ಯಾಲೆ ಸಮತೇನ ಕೊಲ ಆಳುವ ಶಿವರಾಯ ಐದ ಮಂದ್ಯಾಂಡರ ಸುಮ್ಮನ ಹೋಗ ಶ್ರೀ ಗೌರೆ ಕೊಲ ಸುಮ್ಮನ ಹೋಗ ಶ್ರೀ ಗೌರೆ ಕೊಲ ಸುಮ್ಮನ ಹೋಗ ಶ್ರೀ ಗೌರೆ ಕೊಲ ಉಂಡುವ ಮಣಿಗಳು ದಪ್ಪಂತ ಒಗದಾಳ ಬಂದಾಳ ಅರಮನಿಗೆ ಕೊಲೆ ಬಂದಾಳ ತನ್ನ ಅರಮನಿಗೆ ಕೊಲೆ ಬಂದಾಳ ತನ್ನ ಅರಮನಿಗೆ ಕೊಲೆ ದೇಶ ದೇಶ ತಿರುಗಿ ಬ್ಯಾಸತ್ತ ಬಂದಿನ ಬಾಗಿಲ ತೆರಿಯ ಶ್ರೀ ಗೌರೆ ಕೊಲೆ ಬಾಗಿಲ ತೆರಿಯ ಶ್ರೀ ಗೌರೆ ಕೊಲೆ ಬಾಗಿಲ ತೆರೆಯ ಶ್ರೀ ಗೌರೆ ಕೊಲ ಬಾಗಿಲ ಶರೀಲ ಕೈಗೋಳು ಕಲೆ ಇಲ್ಲ ಮಗನ ಗಣಪಣ್ಣ ಮಲಿ ಉಣ್ಣ ಕೊಲೆ ಮಗನ ಗಣಪಣ್ಣ ಮಲಿ ಉಣ್ಣ ಕೊಲೆ ಮಗನ ಗಣಪಣ್ಣ ಮಲಿ ಉಣ್ಣ ಕೊಲ ಉದ್ದರಿ ಸನಿಕಿನ ತಾರ ನಾಗ ಭೂಷಣ ತಾರ ಬೆಣ್ಣೆ ಗೋಡಾಡಿ ಬರತೀನ ಕೊಲೆ ಬೆಣ್ಣೆ ಗೋಡಾಡಿ ಬರತೀನ ಕೊಲೆ ಬೆಣ್ಣೆ ಗೋಡಾಡಿ ಬರತೀನ ಕೊಲೆ ಬಾಗಿ ಬಾ ಶಿವರಾಯ ಬಾಗಿಲ ಬಡದವ ಜಡಿ ಒಳಗಿನ ಗಂಗಾ ಕದಲ್ಯಾಳ ಕೊಲೆ ಜಡಿ ಒಳಗಿನ ಗಂಗಾ ಕದಲ್ಯಾಳ ಕೊಲೆ ಜಡಿ ಒಳಗಿನ ಗಂಗಾ ಕದಲ್ಯಾಳ ಕೊಲೆ ಚರಿಗೆ ಕೂಡಂದ್ರ ಎಡಚರಿಗೆ ಕೋಟಾಳ ಯಾಕ ಶ್ರೀಗವರಿ ಮನ ಎರಡ ಕೊಲೆ ಯಾಕ ಶ್ರೀಗವರಿ ಮನ ಎರಡ ಕೊಲೆ ಯಾಕ ಶ್ರೀಗವರಿ ಮನ ಎರಡ ಕೊಲೆ ಯಾಕ್ಯಾಕ ಶಿವರಾಯನ ಕಾದ ಮಾತಕ ಗಂಗಾಗ ಒಂದ ನಿನಗೊಂದ ಕೊಲೆ ಗಂಗಾಗ ಒಂದ ನಿನಗೊಂದ ಕೊಲೆ ಗಂಗಾಗ ಒಂದ ನಿನಗೊಂದ ಕೊಲೆ ಗಂಗಾಗ ತಾಂದ ನಮ್ಮ ತಂಗಿನ ತಂದಂಗ ತಂದಿಲ್ಲ ಶ್ರೀಗವರಿ ಒಳ ತನ್ನ ಕೊಲೆ ತಂದಿಲ್ಲ ಶ್ರೀಗವರಿ ಒಳ ತನ್ನ ಕೊಲೆ ತಂದಿಲ್ಲ ಶ್ರೀಗವರಿ ಒಳ ತನ್ನ ಕೊಲೆ ತುಂಬಿದ ವಾಳಿಯಾಗ ಗಂಗುವ ಕೊಯ್ಯುವಾಗ ನಿಂಗ ಕೈದೂವ ದಯ ಮಾಡ ಕೊಲೆ ನಿಂಗ ಕೈದೂವ ದಯ ಮಾಡ ಕೊಲೆ ನಿಂಗ ಕೈದೂವ ದಯ ಮಾಡ ಕೊಲೆ ನಿಂಗ ಕೈದೂವ ದಯ ಮಾಡಿ ಕ್ವಾಟರ್ ನಮ್ಮವರ ನನ್ನ ಬೇದಾರ ಕೊಲೆ ನಮ್ಮವರ ನನ್ನ ಬೇದಾರ ಕೊಲೆ ನಮ್ಮವರ ನನ್ನ ಬೇದಾರ ಕೊಲೆ ನಮ್ಮವರು ಬೇದಾಗ ನಮ್ಮವರು ಬೇದಂಗ ನೀ ಬಾರ ಜಡಿ ಒಳಗ ಕೊಲೆ ನೀ ಬಾರ ಗಂಗಾ ಜಡಿ ಒಳಗ ಕೊಲೆ ನೀ ಬಾರ ಗಂಗಾ ಜಡಿ ಒಳಗ ಕೊಲೆ ನೀ ಬಾರ ನೀ ಗಂಗಾ ಜಡಿ ಒಳಗವರಿಬ್ಬರ ಮತ ಬಾಳಿ ಬನದಾನ ಗಿಣಿ ಕೇಳ ಕೊಲೆ ಬಾಳಿ ಬನದಾನ ಗಿಣಿ ಕೇಳ ಕೊಲೆ ಬಾಳಿ ಬನದಾನ ಗಿಣಿ ಕೇಳ ಕೊಲೆ ಬಾಳಿ ನೀ ಬನದಾನ ಗಿಣಿ ಕೇಳ ನಂದಾವ ಹೇಳತಿವ ನಮ್ಮ ಗೌರವ ಕೊಲೆ ಹೇಳತಿವ ನಮ್ಮ ಗೌರವ ಕೊಲೆ ಹೇಳತಿವ ನಮ್ಮ ಗೌರವ ಕೊಲೆ ಬ್ಯಾಳಿ ಬೆಲ್ಲನ ಕೊಡುವೆ ಉಕ್ಕಿನ ಪಿಂದರ ಕೊಡುವೆ ಹೇಳ ಬಿಡ ನಮ್ಮ ಗೌರವ ಕೊಲೆ ಹೇಳ ಬಿಡ ನಮ್ಮ ಗೌರವ ಕೊಲೆ ಹೇಳ ಬಿಡ ನಮ್ಮ ಗೌರವ ಕೊಲೆ ಬ್ಯಾಳಿ ಬೆಲ್ಲನ ಒಲಿ ಉಕ್ಕಿನ ಪಿಂಜರ ಒಲಿ ಹೇಳತಿವ ನಮ್ಮ ಗೌರವ ಕೊಲೆ ಹೇಳತಿವ ನಮ್ಮ ಗೌರವ ಕೊಲೆ ಹೇಳತಿವ ನಮ್ಮ ಗೌರವ ಕೊಲೆ ಹೇಳೇಳ ಗೌರವ ಎಟ್ಟೋತ ಮನೆಗೆದೆ ಶಿವನಿನ್ನ ಮ್ಯಾಲೆ ಸಮತೇನ ಕೊಲೆ ಶಿವನಿನ್ನ ಮ್ಯಾಲೆ ಸಮತೇನ ಕೊಲ ಶಿವನನ್ನ ಮ್ಯಾಲ ಸಮತೇನ ಕೊಲ ಮನಗೇ ರೋಗವರವ ಚಟ್ಟನೆಯ ದಾಳ ತನ್ನಿಗಿಂಡೀಲಿ ಮುಖ ತೊಳೆದ ಕೊಲ ತಣ್ಣೀರ ಗಿಂಡೀಲಿ ಮುಖ ತೊಳೆದ ಕೊಲ ತಣ್ಣೀರ ಗಿಂಡೀಲಿ ಮುಖ ತೊಳೆದ ಕೊಲ ತಣ್ಣೀರ ಗಿಂಡೀಲಿ ಮುಖ ತೊಳೆದ ಗವರುವ ವಾದಾಳ ನಾನೇ ಅರಮನಿಗೆ ಕೊಲೆ ವಾದಾಳ ನಾನೇ ಅರಮನಿಗೆ ಕೊಲೆ ವಾದಾಳ ನಾನೇ ಅರಮನಿಗೆ ಕೊಲ ಎಂದಿಲ್ಲದ ಗವರುವ ಇಂದ್ಯಾಕ ಬಾಂದಾಳ ಕುಂಡರೆ ಕುಡರೆ ಮನಿ ಚೌಕೆ ಕೊಲೆ ಕುಂಡರೆ ಕುಡರೆ ಮನಿ ಚೌಕೆ ಕೊಲೆ ಕುಂಡರ ಕುಡರೆ ಮನಿ ಚೌಕೆ ಕೊಲೆ ಕುಂಡರಿ ಬಾಂದಿಲ್ಲ ನಿಂದ್ರಲಿ ಬಾಂದಿಲ್ಲ ಶಿವನನ್ನ ಮ್ಯಾಲೆ ಸಮತೀನ ಕೊಲೆ ಶಿವನನ್ನ ಮ್ಯಾಲೆ ಸಮತೀನ ಕೊಲೆ ಶಿವನನ್ನ ಮ್ಯಾಲೆ ಸಮತೀನ ಕೊಲ ಆಳುವ ಶಿವರಾಯ ಗೈದ ಮಂದ್ಯಾಂಡರ ಸುಮ್ಮನೆ ಹೋಗ ಶ್ರೀ ಗೌರೆ ಕೊಲೆ ಸುಮ್ಮನೆ ಹೋಗ ಶ್ರೀ ಗೌರೆ ಕೊಲೆ ಸುಮ್ಮನ ಹೋಗ ಶ್ರೀ ಗೌರೆ ಕೊಲ ಕುಂಡ್ರುವ ಮಣಿಗಳು ದಪ್ಪಂತ ಒಗದಾಳ ಬಂದಾಳ ತನ್ನೇ ಅರಮನಿಗೆ ಕೊಲೆ ಬಂದಾಳ ತನ್ನೇ ಅರಮನಿಗೆ ಕೊಲೆ ಬಂದಾಳ ತನ್ನ ಅರಮನಿಗೆ ಕೊಲ. ಇದುವರೆಗೂ ಅಥಣಿ ತಾಲೂಕಿನ ಸುದ್ದಟ್ಟಿಯ ಉಮ್ಮವ್ವ ಯಲ್ಲಪ್ಪ ಮಾದರ್ ಹಾಗೂ ಸಂಗಡಿಗರಿಂದ ಕೋಲಾಟದ ಪದ ಕೇಳಿದಿರಿ. ಈಗ ಪೇಟೆ ಧಾರಣಿ ಪ್ರತಿ ಕ್ವಿಂಟಲ್ಗೆ. ಮೊದಲಿಗೆ ಗದಗ್ ಮಾರುಕಟ್ಟೆಯೊಳಗೆ ಕಡಲೆಕಾಳು 3,852 ರೂಪಾಯಿಯಿಂದ 5,100 ರೂಪಾಯಿ, ಧನಿಯಾ 7,124 ರೂಪಾಯಿ, ಅಲಸಂದೆ 6,760 ರೂಪಾಯಿಯಿಂದ 7,025 ರೂಪಾಯಿ, ಹೆಸರುಕಾಳು 3,069 ರೂಪಾಯಿಯಿಂದ 6,065 ರೂಪಾಯಿ, ಗೆಜ್ಜೆ ಶೇಂಗಾ 2,866 ರೂಪಾಯಿಯಿಂದ 7,620 ರೂಪಾಯಿ, ಜೋಳ 1,339 ರೂಪಾಯಿಯಿಂದ 4,579 ರೂಪಾಯಿ, ಮೆಕ್ಕೆಜೋಳ 1,113 ರೂಪಾಯಿಯಿಂದ 1,936 ರೂಪಾಯಿ, ಕುಸುಬೆ 3,379 ರೂಪಾಯಿಯಿಂದ 3,816 ರೂಪಾಯಿ, ಸೂರ್ಯಕಾಂತಿ 4,560 ರೂಪಾಯಿ, ತೊಗರಿ 4,339 ರೂಪಾಯಿ, ಬಿಳಿಗೋಧೆ 1,849 ರೂಪಾಯಿಯಿಂದ 5,308 ರೂಪಾಯಿ. ಇನ್ನು ಬಾಗಲಕೋಟೆ ಮಾರುಕಟ್ಟೆಯೊಳಗೆ ಕಡಲೆಕಾಳು 4,055 ರೂಪಾಯಿಯಿಂದ 4,755 ರೂಪಾಯಿ, ಅಲಸಂದೆ 6,859 ರೂಪಾಯಿಯಿಂದ 7,455 ರೂಪಾಯಿ, ಗೆಜ್ಜೆ ಶೇಂಗಾ 3,150 ರೂಪಾಯಿಯಿಂದ 7,009 ರೂಪಾಯಿ, ಮೆಕ್ಕೆಜೋಳ 1,351 ರೂಪಾಯಿಯಿಂದ 2,006 ರೂಪಾಯಿ, ಸೂರ್ಯಕಾಂತಿ 4,309 ರೂಪಾಯಿಯಿಂದ 4,409 ರೂಪಾಯಿ. ಇನ್ನು ಹುಬ್ಬಳ್ಳಿ ಮಾರುಕಟ್ಟೆಯೊಳಗೆ ಪೇಟೆಧಾರಣೆ ಹಿಂಗದ. ಅಲಸಂದೆ ಕಾಳು 6,056 ರೂಪಾಯಿ, ಕಡಲೆಕಾಳು 3,830 ರೂಪಾಯಿಯಿಂದ 5,072 ರೂಪಾಯಿ, ಉದ್ದಿನಕಾಳು 4,310 ರೂಪಾಯಿ, ಒಣಮೆಣಸಿನಕಾಯಿ ಕಡ್ಡಿ 4,009 ರೂಪಾಯಿಯಿಂದ 47,790 ರೂಪಾಯಿ, ಹೆಸರುಕಾಳು 1,870 ರೂಪಾಯಿಯಿಂದ 7,026 ರೂಪಾಯಿ, ಗೆಜ್ಜೆ ಶೇಂಗಾ 4,369 ರೂಪಾಯಿಯಿಂದ 7,231 ರೂಪಾಯಿ, ಬಿಳಿಜೋಳ 3,556 ರೂಪಾಯಿಯಿಂದ 4,306 ರೂಪಾಯಿ, ಮೆಕ್ಕೆಜೋಳ ಸ್ಥಳೀಯ 1,810 ರೂಪಾಯಿ, ಮಡಿಕೆ 10,272 ರೂಪಾಯಿ, ಈರುಳ್ಳಿ ಪುಣಗಡ್ಡಿ 300 ರೂಪಾಯಿಯಿಂದ 1,400 ರೂಪಾಯಿ, ಈರುಳ್ಳಿ ತೆಲಗಿಗಡ್ಡಿ 200 ರೂಪಾಯಿಯಿಂದ 880 ರೂಪಾಯಿ,